ಇದು ಮೀಟರ್ಗಳು 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:50 ಹಾಗೂ 43 ಸೆಕೆಂಡುಗಳು. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹೈನುಗಾರಿಕೆ, ಕೃಷಿ ಮತ್ತು ಸಮಾಜ ಸೇವೆ ಈ ಕುರಿತು ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದ ಗಣೇಶ್ ಐತಾಳ್ ಅವರೊಂದಿಗೆ ಸಂದರ್ಶನ. ಬಳಿಕ ಕೊಬ್ಬರಿ ಖರೀದಿ ಮತ್ತು ಮಾರಾಟದ ಅನುಭವ ಈ ಕುರಿತು ದೇಲಂಪಾಡಿ ಗ್ರಾಮದ ಹರಿಪ್ರಸಾದ್ ಎಂ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರಿಂದ ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಇದೀಗ ಹೈನುಗಾರಿಕೆ, ಕೃಷಿ ಮತ್ತು ಸಮಾಜ ಸೇವೆ ಈ ಕುರಿತು ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದ ಗಣೇಶ್ ಐತಾಳ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಗಣೇಶ್ ಐತಾಳ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಕೃಷಿಗೆ ಪೂರಕವಾಗಿ ಹೈನುಗಾರಿಕೆಯನ್ನ ಮಾಡಬೇಕು, ಜೊತೆಗೆ ಕೃಷಿಯಲ್ಲಿ ಸಿಗುವಂತಹ ಒಂದು ತ್ಯಾಜ್ಯವನ್ನ ಮರುಬಳಕೆ ಮಾಡಬೇಕು, ಗೊಬ್ಬರವಾಗಿ ಬಳಕೆ ಮಾಡಬೇಕು ಅನ್ನುವಂತಹ ಒಂದು ಮಾತಿರ್ತದೆ. ಆದ್ರೆ ಹೈನುಗಾರಿಕೆಯನ್ನ ಬರೀ ಹಾಲಿನ ಉತ್ಪಾದನೆಯ ದೃಷ್ಟಿಯಿಂದ ಮಾತ್ರ ನೋಡುವುದರ ಬದಲಿಗೆ ಒಂದು ಗೊಬ್ಬರದ ಪೂರೈಕೆಯೂ ಕೂಡ ಆಗ್ತದೆ, ಅದರಿಂದಲೂ ಕೂಡ ಒಂದು ಒಳ್ಳೆಯ ಕೃಷಿಯನ್ನ ಮಾಡುವುದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ನಿಮ್ಮ ಅನುಭವ ಏನು ಹೇಳ್ತದೆ? ಖಂಡಿತವಾಗಿಯೂ ನಾವು ಹೈನುಗಾರಿಕೆಯನ್ನು ಕೇವಲ ಹಾಲು ಮಾರಾಟದಿಂದ ಮಾತ್ರ ಅಂತ ಹೇಳಿ ನಾವು ತಿಳ್ಕೊಳ್ಬಾರ್ದು. ಹೈನುಗಾರಿಕೆಯಿಂದ ನಮ್ಮ ಕೃಷಿಗೆ ಸಮೃದ್ಧವಾದ ಸಾವಯವ ಗೊಬ್ಬರ ಸಿಗ್ತಾ ಇದೆ. ಜೊತೆಗೆ ನಾವು ಅನಿಲವನ್ನು ಗೋಬರ್ ಗ್ಯಾಸ್ ಮಾಡಿದರೆ ನಮ್ಮ ಇಂಧನದ ಅಂದರೆ ಸೌದೆ ಅಂತ ಹೊಗೆರಹಿತ ಅಡಿಗೆ ಮನೆ ಕೂಡ ನಾವು ಕೃಷಿಕರು ಮಾಡಿಕೊಳ್ಬಹುದು. ನಾನು ಕಳೆದ 23 ಗೋಬರ್ ಗ್ಯಾಸ್ ಪ್ಲಾಂಟ್ ನಡೆಸ್ತಾ ಬರ್ತಾ ಇದ್ದೇನೆ. ಯಾವುದೇ ಒಂದು ತೊಂದರೆಗಳಿಲ್ಲದೆ ನಾನು ಅದರಿಂದ ನಮ್ಮ ಮನೆಗೆ ಬೇಕಾದಂಥ ಎಲ್ಲ ಅಡಿಗೆ ವ್ಯವಸ್ಥೆಗಳನ್ನು ಗೋಬರ್ ಗ್ಯಾಸ್ ಮೂಲಕವೇ ಮಾಡ್ತಾ ಇದ್ದೇನೆ. ಹೀಗೆ ಬೈ ಪ್ರಾಡಕ್ಟ್ಸ್ ಹೈನುಗಾರಿಕೆಯಿಂದ ಗೊಬ್ಬರ, ಅನಿಲ ಇವುಗಳೆಲ್ಲ ಇರುವ ಕಾರಣ ನಮಗೆ ಹೈನುಗಾರಿಕೆ ಲಾಭದಾಯಕವಾಗಿ ಕಾಣ್ತಾ ಇದೆ. ಈಗ ಹೈನುಗಾರಿಕೆಯಲ್ಲಿ ಜಾನುವಾರುಗಳ ಒಂದು ನಿರ್ವಹಣೆ ಮಾಡುವುದರ ಜೊತೆ ಜೊತೆಗೆ ಇದು ಹೆಚ್ಚು ಖರ್ಚುದಾಯಕ ಮತ್ತೆ ಪ್ರತಿ ದಿವಸವೂ ಕೂಡ ಅದರ ಜೊತೆ ಜೊತೆಗೆ ಇರಬೇಕು, ಕೆಲಸವನ್ನ ಮಾಡಬೇಕು ಅನ್ನುವಂತಹ ಒಂದು ವಿಚಾರ, ಮತ್ತೆ ಮನೆಯಲ್ಲಿ ಒಂದು ರೀತಿಯ ಬಂಧನ ಇದ್ದ ಹಾಗೆ ಅಂತ ಹೇಳಿ ಇದು ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಅಲ್ಲ, ಅದು ವಿಚಾರ ಸತ್ಯವೇ. ಯಾಕಂದ್ರೆ ಹೈನುಗಾರಿಕೆ ಹೈನುಗಳು ನಾವು ದನ ಕರುಗಳನ್ನು ಮನೆಯಲ್ಲಿ ಕಟ್ಟಿ ಸಾಕುವುದರಿಂದ ನಮಗೆ ಎಲ್ಲರೂ ಮನೆ ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಮನೆಯಲ್ಲಿರುವ ಒಬ್ಬರಾದ್ರೂ ಕೂಡ ದನ ಕರುಗಳನ್ನು ನೋಡಿಕೊಂಡಿರ್ಬೇಕಾಗ್ತದೆ. ಮತ್ತೆ ಸಮಯಕ್ಕೆ ಸರಿಯಾಗಿ ಮೂಕ ಪ್ರಾಣಿಗಳು ಅವಕ್ಕೆ ಬೇಕಾದಂತ ಹೊಟ್ಟೆ ತುಂಬಿಸುವಂತ ಕೆಲಸ, ಅದು ಹುಲ್ಲಾಗಿರ್ಬೋದು ಅಥವಾ ಕಚ್ಚು ಇಂಥ ಮೇವುಗಳು ಕೊಡುವಂತಹದ್ದು, ಕಾಲಕಾಲಕ್ಕೆ ಕರೆಯುವ ದನಗಳನ್ನು ಕರೆಯುವಂತಹದ್ದು, ಇದು ಕಾಲಕಾಲಕ್ಕೆ ಆಗಬೇಕಾದಂತ ಕೆಲಸ. ನಾವು ಮನೆಯವರು ಎಲ್ಲರೂ ಮನೆ ಬಿಟ್ಟು ಎಲ್ಲಾದ್ರೂ ಹೋದ್ರೆ ಇದು ಸ್ವಲ್ಪ ಸಮಸ್ಯಾದಾಯಕವಾಗಿ ಕಾಣ್ತದೆ. ಆದ್ರೂ ಕೂಡ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಇದ್ರೆ ಖಂಡಿತ ಅದನ್ನು ಸುಧಾರಿಸಿಕೊಂಡು ಹೋಗ್ಬೋದು ಅಂತ ನನ್ನ ಭಾವನೆ. ಈಗ ನೀವು ಗಮನಿಸಿದ ಹಾಗೆ ಹೈನುಗಾರಿಕೆಯ ಒಂದು ಸೂಕ್ಷ್ಮ ವಿಚಾರಗಳು ಏನೇನು, ಪ್ರಸ್ತುತ ಏನೇನು ಸವಾಲುಗಳು ಎದುರಾಗ್ತಾ ಇವೆ? ಹೈನುಗಾರಿಕೆಯಲ್ಲಿ ಮಾರುಕಟ್ಟೆ ಎಲ್ಲ ಒಳ್ಳೆದೇ ಉಂಟು. ಕೆಲಸಗಾರರ ಸ್ವಲ್ಪ ಅಭಾವದಿಂದಾಗಿ ಮನೆಯವರೇ ಕೆಲಸ ಮಾಡುವವರಿದ್ರೆ ಖಂಡಿತ ಅದು ತೊಂದರೆ ಇಲ್ಲ. ಆದ್ರೆ ಮನೆಯಲ್ಲೂ ಕೂಡ ಈಗಿನ ಕಾಲದಲ್ಲಿ ಹೆಚ್ಚಿನ ಮನೆಗಳಲ್ಲಿ ಪ್ರಾಯಸ್ತ್ರೀ ಇರುವಂತಹದ್ದು, ಜೊತೆಗೆ ಹೈನುಗಾರಿಕೆ ಮಾಡಿದ್ರೆ ಪ್ರಾಯಸ್ತ್ರೀ ಕಷ್ಟಕ್ಕೆ ಬೇಕಾದ ಮೇವು ತರುವಂತಹದ್ದು, ಇದೆಲ್ಲ ಸ್ವಲ್ಪ ಸಮಸ್ಯಾದಾಯಕವಾದ ಕೆಲಸ. ಆದ್ರೂ ಕೂಡ ಅದೊಂದು ಸಣ್ಣ ಮಟ್ಟಿಗೆ ಅಂದ್ರೆ ದೊಡ್ಡ ಮಟ್ಟಿಗೆ ಹೈನುಗಾರಿಕೆ ಅಲ್ಲ, ಮನೆಯಲ್ಲಿ ಒಂದೆರಡು ದನ ಕರುಗಳನ್ನು ಸಾಕಿ ಸಲಹುವುದು ಉತ್ತಮ ಅಂತೇಳಿ ನನ್ನ ಭಾವನೆ. ನಾನು ಕೂಡ ನನಗೆ ಅನಿವಾರ್ಯ ಕಷ್ಟ ಆಗ್ತದೆ, ಆದ್ರೂ ಕೂಡ ನಾನು ಅದನ್ನು ಈ ತನಕ ನಡೆಸಿಕೊಂಡು ಬರ್ತಾ ಇದ್ದೇನೆ. ಈಗ ಜಾನುವಾರುಗಳಿಗೆ ಕೊಡುವಂತಹ ಒಂದು ಮೇವಿನ ಬಗ್ಗೆ ಅದನ್ನ ನೆಟ್ಟು ಬೆಳೆಸುವಂತಹ ಒಂದು ಕ್ರಮವೂ ಕೂಡ ಇರ್ತದೆ. ಜೊತೆಗೆ ತೋಟದ ಆ ಒಂದು ಸುತ್ತಮುತ್ತ ಇಲ್ಲೆಲ್ಲ ಹುಲ್ಲು ಸಿಗ್ತದೋ ಅದನ್ನು ತಂದು ಹಾಕುವಂತಹ ಒಂದು ಪ್ರವೃತ್ತಿ ಕೂಡ ಇರ್ತದೆ. ಹಾಗೆ ಹಾಳೆಯನ್ನು ಕೂಡ ಮೇವಾಗಿ ಉಪಯೋಗಿಸಬಹುದು ಅನ್ನುವಂತಹದ್ದು, ಇದರ ಬಗ್ಗೆ ಹೇಳಿ. ಖಂಡಿತ, ನಾನು ಮೊದಲೆಲ್ಲ ಈಗ ಸರ್ಕಾರದಿಂದ ಸಿಕ್ಕುವಂತಹ ಹುಲ್ಲಿನ ಕಡ್ಡಿ ಮೇವು ಬೆಳೆಸ್ತಾ ಇದ್ದೆ. ಕ್ರಮೇಣ ಅದನ್ನು ನಿಲ್ಲಿಸಿ ನನಗೆ ಜಾಗದ ಕೊರತೆ, ನೀರಿನ ಸಮಸ್ಯೆ ಎಲ್ಲ ಉಂಟಾಗುವಾಗ ತೋಟದಲ್ಲೇ ಬೆಳೆಯುವಂತಹ ಹುಲ್ಲುಗಳನ್ನು ನಾವು ಮಿಷನ್ ಹಾಕೋದು ಅಥವಾ ತೋಟಕ್ಕೆ ಔಷಧಿ ಬಿಟ್ಟು ಅದನ್ನು ಕಳೆನಾಶಕ ಮಾಡೋದಕ್ಕಿಂತ ಸ್ವಲ್ಪ ಖರ್ಚಾದ್ರೂ ಕೂಡ ತೋಟ ಶುದ್ಧವಾಗಿರ್ತದೆ. ಆ ಮೇವನ್ನೇ ದನಗಳಿಗೆ ತಂದು ಹಾಕ್ತಾ ಇದ್ದೇನೆ ನಾನು. ಜೊತೆಗೆ ತೋಟದಲ್ಲಿ ಬೆಳೆಯುವಂತಹ ಅಡಿಕೆಯ ಹಿಂಗಾರ, ಹಾಳೆ, ಇವುಗಳನ್ನು, ಹೂಬಾಳೆ, ಇವುಗಳನ್ನು ಕೂಡ ನಾನು ತಂದು ದನಗಳಿಗೆ ಹಾಕಿ ದನಗಳ ಹೊಟ್ಟೆ ತುಂಬಿಸ್ತಾ ಇದ್ದೇನೆ. ಈಗ ಅಡಿಕೆ ಹಾಳೆಯನ್ನು ಉಪಯೋಗಿಸಿದ್ರೆ ಯಾವ ರೀತಿ ಜಾಗೃತಿ ವಹಿಸಬೇಕು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಇಲ್ಲ. ಆದರೆ ಈಗ ಹೊಸ ಇದರಲ್ಲಿ ಅಡಿಕೆ ಹಾಳೆಯನ್ನು ಪುಡಿ ಮಾಡಿ ಹಾಕುವಂತ ಒಂದು ಮೆಥಡ್ ಕೂಡ ಮಿಷನ್ಗಳೆಲ್ಲ ಬಂದಿದೆ. ನಾವು ಅದನ್ನೆಲ್ಲ ತಕೊಳ್ಳಿಕ್ಕೆ ಹೋಗ್ಲಿಲ್ಲ, ಅಂತ ದೊಡ್ಡ ಮಟ್ಟದ ಕೃಷಿಕರಲ್ಲ ನಾವು, ಹೈನುಗಾರರು. ನಾವು ತಂದಂತ ಹಾಳೆಯನ್ನು ಅದನ್ನು ಸಿಗದು ಸಣ್ಣಾಗಿ ತೆಗೆದು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ದನಗಳಿಗೆ ಹಾಕ್ತೇವೆ. ಒಣಗಿಸುವ ಉದ್ದೇಶ ಏನು? ನಮಗೆ ಡಾಕ್ಟರ್ ಹೇಳಿದ್ರು ಹಸಿ ಹಾಳೆ ಅದು ದನ ತಿಂದ ಕೂಡ ಇದು ಅವಾರ್ಡುಗಳೆಲ್ಲ ಸ್ವಲ್ಪ ಹಲ್ಲಿಗೆ ಎಲ್ಲ ಇದಾಗ್ತದೆ, ಸ್ವಲ್ಪ ಒಣಗಿಸಿ ಹಾಕಿದ್ರೆ ಅದು ಉತ್ತಮ ಅಂತ ಹೇಳಿ ನಮಗೆ ತಿಳಿದವರು ಹೇಳಿದ ಕಾರಣ ಆ ತರ ಮಾಡ್ತಾ ಇದ್ದೇವೆ. ಹಿಂಗಾರದ ಹಾಳೆಯನ್ನು ಹಸಿಯೇ ಹಾಕ್ತೇವೆ. ಈಗ ಮೇವಾಗಿ ಹಿಂಡಿಯನ್ನು ಕೊಡುವುದಿದ್ರೆ ಯಾವ ಪ್ರಮಾಣದಲ್ಲಿ ಕೊಡುವಂತಹದ್ದು ಮತ್ತು ಹೇಗೆ ಕೊಡುವಂತಹದ್ದು? ಅದು ದನ ಕೊಡುವ ದನದ ಒಂದು ಹಾಲಿನ ಇಳುವರಿ ಮತ್ತು ದನದ ದೇಹ ಪ್ರಕೃತಿಗೆ ಹೊಂದಿಕೊಂಡು ನಾವು ಕೊಡಬೇಕು. ಕನಿಷ್ಠ 2 ಕೆಜಿ ಹಿಂಡಿ ಒಂದು ದನಕ್ಕೆ ಅದರ ದೇಹ ಪ್ರಕೃತಿಯನ್ನು ಸಾಕಲಿಕ್ಕೆ ಬೇಕಾಗ್ತದೆ. ನಂತರ ಹಾಲನ್ನು ಹೊಂದಿಕೊಂಡು ನಾವು 1 ಲೀಟ್ರ್ ಹಾಲು ಕೊಡುವ ದನಕ್ಕೆ 1/2 ಲೀಟ್ರ್ ಹೀಗೆ ಅದಕ್ಕೆ ನಾನು ಹೆಚ್ಚಿಗೆ ನಾನು ಈ ತನಕ ಕೂಡ ನಮ್ಮ ಸೊಸೈಟಿಯಿಂದ ಸಿಕ್ಕುವ KMF ಹಿಂಡಿಯನ್ನೇ ಹಾಕ್ತಾ ಇದ್ದೇನೆ. ಆ ಥರದ ಪ್ರಮಾಣದಲ್ಲಿ ಹಾಕ್ತಾ ಇದ್ದೇವೆ, ಬೇರೆ ಯಾವುದೇ ಹಿಂಡಿಯನ್ನು ನಾನು ಹಾಕುವುದಿಲ್ಲ. ಈಗ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಎದುರಾಗ್ತಾ ಇವೆ? ತುಂಬಾ ಕಡೆ ನಾನು ಕೇಳಿದ್ದುಂಟು, 1 ಅಥವಾ 2-3 ಬಾರಿ ಕೊಟ್ಟರು ಕೂಡ ನಿಲ್ಲುವುದಿಲ್ಲ ಅಂತ. ಇದು ಮೇವಿನ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳಿಂದ ಇರಬಹುದು. ಆದರೆ ನನಗೆ ಈ ತನಕ ಅಂತ ಸಮಸ್ಯೆಗಳು ಯಾವುದು ಬರಲಿಲ್ಲ. ಪ್ರಥಮ ಬಾರಿ ಇನ್ಸಾಮಿನೇಷನ್ ಅಥವಾ ವ್ಯಾಕ್ಸಿನ್ ನಾನು ದನಗಳಿಗೆ ಇನ್ಸಾಮಿನೇಷನ್ ಮಾಡಿದ ಕೂಡಲೇ ಅದು ಗರ್ಭ ನಿಲ್ತಾ ಇತ್ತು, ಕರು ಹಾಕ್ತಾ ಇತ್ತು, ನನಗೆ ಅದರ ಸಮಸ್ಯೆ ಬರಲಿಲ್ಲ. ನಮ್ಮ KMF ಇವರೇ ಇಲ್ಲಿ ಟ್ರೈನ್ಡ್ ಆದ ಕಾರ್ಯದರ್ಶಿಗಳಿದ್ದಾರೆ, ಅವರು ಕೊಡ್ತಾ ಇದ್ದಾರೆ. ಏನಾದ್ರು ಸಮಸ್ಯೆ ಬಂದರೆ ನಮ್ಮ ಸರ್ಕಾರಿ ಗೋ ಆಸ್ಪತ್ರೆ ಇದೆ, ಅಲ್ಲಿಯ ಡಾಕ್ಟರನ್ನು ಕರೀತೇವೆ ನಾವು. ನಮಗೆ ಅಂಥ ದೊಡ್ಡ ಸಮಸ್ಯೆಗಳು ಬರಲಿಲ್ಲ. ಈಗ ಸರಿಯಾದಂತಹ ಒಂದು ಬೆದೆಯನ್ನು ಗುರುತಿಸುವಂತಹದ್ದು ಹೇಗೆ? ಈಗಿನ ಕಾಲದಲ್ಲಿ ಅದೇ ಸ್ವಲ್ಪ ಕಷ್ಟ. ಮೊದಲೆಲ್ಲ ಸಣ್ಣ ನಾವು ಗಿಡ್ಡ ತಳಿ ಇಂತ ದೌರ ತಳಿ ಮಾಡುವಾಗ ಅವುಗಳ ಚಟುವಟಿಕೆಯಿಂದ ನಮಗೆ ಗೊತ್ತಾಗ್ತಾ ಇತ್ತು, ಅಥವಾ ಡಿಸ್ಚಾರ್ಜ್ ಅಂತಲ್ಲ. ಈಗಿನ ಕೆಲವು ದನಗಳಿಗೆ, ಹೈಬ್ರಿಡ್ ದನಗಳಿಗೆ ಅದು ಯಾವುದೂ ಒಮ್ಮೆ ಇರುವುದಿಲ್ಲ. ನಾವು ಬಹಳ ಸೂಕ್ಷ್ಮವಾಗಿ ಅವಲಂಬಿಸಬೇಕಾಗ್ತದೆ, ಡಿಸ್ಚಾರ್ಜ್ ಉಂಟಾ ಅಥವಾ ಅದು ಪಕ್ಕದಲ್ಲಿ ಕಟ್ಟಿದ ದನದ ಮೇಲೆ ಹರಡು, ಅದ ಸ್ವಭಾವದಲ್ಲಿ ಸ್ವಲ್ಪ ವಿಚಿತ್ರ ರೀತಿ ಕಾಣ್ತಾರೆ. ಅದನ್ನು ಗುರುತಿಸಿ ನಾವು ಡಾಕ್ಟರ್ನ ಬದಲಿಕ್ಕೆ ಹೇಳ್ಬೇಕು. ಡಾಕ್ಟ್ರಿಗೂ ಪಕ್ಕ ಗೊತ್ತಾಗುದಿಲ್ಲ, ಅವ್ರು ಕೂಡ ಅದನ್ನು ಪರೀಕ್ಷೆ ಮಾಡಿ ಒಳಗೆ ಅದೇ ಇದಕ್ಕೆ ಗರ್ಭಕೋಶರ ಒಳಗೆ ಕೈ ಹಾಕಿ ಇದು ಬೆದೆಗೆ ಬಂದಿದೆ ಅಂತೇಳಿ ಕೊಡಬೇಕಾದ ಪ್ರಮೇಯ ಬರ್ತಾ ಉಂಟು ಈಗೀಗ. ಅದು ಯಾವ ಆಹಾರದ ಇದು ಅಂತ ಗೊತ್ತಾಗುದಿಲ್ಲ ನಮಗೆ. ಆಮೇಲೆ ಈಗ ಕೆಚ್ಚಲು ಬಾವು ರೋಗ ಆಗ್ಬೋದು ಅಥವಾ ಬೇರೆ ಬೇರೆ ರೋಗಗಳಾಗ್ಬೋದು, ಇವುಗಳ ನಿರ್ವಹಣೆಯಲ್ಲಿ ಸ್ವಚ್ಛತೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿ, ಇದರ ಬಗ್ಗೆ ಹೇಳಿ. ಖಂಡಿತ, ನಾವು ದನ ಹಾಲು ಕರೆದ ಹಾಲು ಹಿಂಡಿದ ಕೂಡಲೇ ದನವನ್ನು ಮಲ್ಕೊಳ್ಳಿಕ್ಕೆ ಬಿಡಬಾರ್ದು. ದನದ ಹಟ್ಟಿಯನ್ನು ದಿನಕ್ಕೆ 2-3 ಬಾರಿ ಆದರೂ ಸ್ವಚ್ಛಗೊಳಿಸಬೇಕು, ಕೊಳಕು ನೀರು ಇಂಥದ್ದೆಲ್ಲ ನಿಲ್ಲದ ಹಾಗೆ. ನಾವು ಅದಕ್ಕೆ ಏನು ಮಾಡಿ ಸುಲಭದ ಕ್ರಮ ಅನುಸರಿಸ್ತಾ ಬಂದಿದ್ದೇವೆ. ದನ ಹಾಲು ಕರೆದ ಕೂಡಲೇ ಅದಕ್ಕೆ ಹುಲ್ಲು ಹಾಕಿ ಬಿಡೋದು, ಆಗ ಕನಿಷ್ಠ 1/2 ಗಂಟೆ 1 ಗಂಟೆ ಅದು ದನ ನಿಂತ್ಕೊಂಡು ಹುಲ್ಲು ತಿಂತಾ ಇರ್ತದೆ. ಆಗ ಕೆಚ್ಚಲಿನ ಅದು ತೆರೆದಿದ್ದಂಥ ರಂಧ್ರ ಕ್ಲೋಸ್ ಆಗ್ತದೆ, ಆಗ ಕ್ರಿಮಿಗಳು ಅದರೊಳಗೆ ಹೋಗುವ ಪ್ರಮೇಯ ಇರುವುದಿಲ್ಲ. ಅದಕ್ಕೆ ನಮಗೆ ನಮ್ಮ ಹಟ್ಟಿಯಲ್ಲಿ ಸ್ವಚ್ಛತೆಗೂ ನಾನು ಆದ್ಯತೆ ಕೊಟ್ಟಿದ್ದೇನೆ. ಅಂತ ದೊಡ್ಡ ಪ್ರಮೇಯ ನನಗೆ ತೊಂದರೆಗಳು ಕೆಚ್ಚಲು ಬಾವಿನಿಂದ ಬರಲಿಲ್ಲ. ಬಂದಮೇಲೆ ನಾವು ಡಾಕ್ಟರ್ನ ಇದು ಮಾಡಿ ಅದು ಕೂಡಲೇ ಇಮಿಡಿಯೇಟ್ ಅದಕ್ಕೆ ಔಷಧಿ ಸಿಕ್ಕಬೇಕು, ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಕೂಡಲೇ ಔಷಧಿ ಸಿಕ್ಕಿದ್ರೆ ಅದು ದೊಡ್ಡ ಕಾಯಿಲೆ ಅಲ್ಲ, ಕೂಡಲೇ ಗುಣ ಆಗ್ತದೆ. ಗಬ್ಬದ ಹಸು ಮತ್ತು ಕರುವಿನ ಒಂದು ಪಾಲನೆಯನ್ನು ಹೇಗೆ ಮಾಡಬೇಕು? ಗಬ್ಬದ ಹಸು ಸಾಧಾರಣ 7 ತಿಂಗಳವರೆಗೆ ನಾವು ಅದನ್ನು ಹಾಲು ಕರಿತೇವೆ. ಕನಿಷ್ಠ 1-2 ತಿಂಗಳಾದರೂ ಬಿಡಬೇಕು ಅಂತ ತಿಳಿದವರು ಡಾಕ್ಟರ್ ಹೇಳುವ ಪ್ರಕಾರ ನಾವು ಹಿಂಡಿಯನ್ನು ಕಡಿಮೆ ಮಾಡಿ ಅದರ ಹಾಲಿನ ಪ್ರಮಾಣವನ್ನು ಕಡಿಮೆ ಮಾಡ್ತೇವೆ. ಕರು ಹಾಕಿದ ನಂತರ ನಮಗೆ ಒಳ್ಳೆ ಫೀಡ್ ಕೊಡಬೇಕು ಅದಕ್ಕೆ ಹಿಂಡಿ. ನಾವು ಒಮ್ಮೆ ಹಾಲು ಕಡಿಮೆ ಮಾಡಲಿಕ್ಕೆ ಮಾತ್ರ ಅದಕ್ಕೆ ಹಿಂಡಿ ಕಡಿಮೆ ಹಾಕೋದು. ಹಾಲು ಕಡಿಮೆ ಆಯಿತು ಅಂತ ಆದ ಕೂಡಲೇ ಪುನಃ ಅದಕ್ಕೆ ಬೇಕಾದ ಪ್ರಮಾಣದ ಹಿಂಡಿ ಕೊಡಲೇಬೇಕಾಗ್ತದೆ. ಯಾಕಂದರೆ ಕರುವಿನ ಬೆಳವಣಿಗೆ ಆಗಬೇಕು, ಅದರ ದೇಹ ಪ್ರಕೃತಿಯು ಬೆಳೀಬೇಕು ಆ ಉದ್ದೇಶದಿಂದ. ಕರುಗಳು ಹಾಗೆ ಕರು ಹಾಕಿದ ಕೂಡಲೇ ಕೆಲವರೆಲ್ಲ ಅದನ್ನು ಹಾಕಿದ ಕೂಡಲೇ ಅದನ್ನು ಬೇರೆ ಇಟ್ಟು ಹಾಲು ಕುಡಿಸುವ ಪದ್ಧತಿ ಎಲ್ಲ ಉಂಟು ಈಗ. ನಾವು ಆ ತರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕರು ಹಾಕಿದ ಕೂಡಲೇ ಒಂದು ಗಂಟೆ ಒಳಗೆ ಅದಕ್ಕೆ ಗಿಣ್ಣು ಹಾಲು ಕುಡಿಸುವಂತ ಇದು. ಕರು ಈಗಿನ ತಳಿಯ ಕರುಗಳೆಲ್ಲ ಅದವಷ್ಟಕ್ಕೆ ಎದ್ದು ನಿಲ್ತಾರೆ. ನಾವು ಕರು ಹಾಕೋ ಸಂದರ್ಭದಲ್ಲಿ ನಾವು ಹಟ್ಟಿಗೆ ಅಥವಾ ಕೊಟ್ಟಿಗೆಗೆ ಸೊಪ್ಪು ಅಥವಾ ಹಾಳೆ ಇದು ಸೋಗೆಯನ್ನು ಸಜಪ್ಪಿ ಹಾಕ್ತೇವೆ. ಮ್ಯಾಟ್ ಬಂದಿದೆ ಈಗ, ಅದನ್ನೆಲ್ಲ ಹಾಕಿ ದನ ಜಾರದಾಗೆ ಮಾಡ್ತೇವೆ. ಆ ತರ ಮಾಡುವ ಕಾರಣ ಕರು ಕೂಡ ಅದು ಒಂದು ಗಂಟೆ ಆಗುವಾಗ ತನ್ನಷ್ಟಕ್ಕೆ ಎದ್ದು ನಿಲ್ತದೆ. ಕೆಚ್ಚಲಿಂದ ಹಾಲು ಕುಡಿಯಕ್ಕೆ ಅದೇ ಅಭ್ಯಾಸ ಮಾಡ್ತಾರೆ. ಇಲ್ಲಾಂತಂದ್ರೆ ಸ್ವಲ್ಪ ನಾವು ಅದಕ್ಕೆ ಸಹಕಾರ ಕೊಟ್ಟರೆ ಹಾಲು ಕುಡ್ಕೊಂಡಿರ್ತದೆ. ಅಂತೂ ಒಂದು ದಿನ ನಾವು ಕರುವನ್ನು ದನದ ಜೊತೆಗೆ ಬಿಡ್ತೇವೆ, ಆನಂತರದನ್ನು ಬೇರೆ ಕಟ್ತೇವೆ. ಹಾಲು ಕರಿವಾಗ ಕೊಂಡೋಗುದಿಲ್ಲ, ನಮಗೆ ಬೇಕಾದ ಹಾಲು ಕರೆದು ಕರುವಿಗೆ ಎಷ್ಟು ಬೇಕಾಗ್ತಾರೆ ಅಂತ ನೋಡ್ಕೊಂಡು ನಂತರ ಕರುವನ್ನು ಬಿಡ್ತೇವೆ. ನಾವು ಕರುವಿಗೆ ಫೀಡ್ ಮಾಡ್ಲಿಕ್ಕೆಲ್ಲ ಹೋಗ್ಲಿಲ್ಲ ನಾವು ಇಷ್ಟೊತ್ತಿಗೆ. ಆಮೇಲೆ ಈಗ ಹುಳದ ಉಪದ್ರವ ಕೂಡ ಇರ್ತದೆ ಈ ಕರುಗಳಲ್ಲಿ. ಇದಕ್ಕೆ ಅದಕ್ಕೆ ಕರು ಹಾಕಿ ಒಂದು ತಿಂಗಳ ಒಳಗೆ ನಾವು ಡಾಕ್ಟರ್ ಹತ್ರ ಹೇಳಿ ಹುಳದ ಔಷಧಿ ತಂದು ಕೊಡ್ತಾ ಇದ್ದೇವೆ. ಜೊತೆಗೆ ಈ ನಮ್ಮ ಹಳ್ಳಿಯ ಔಷಧಿ ನಿಂಬೆ ಹಣ್ಣು ಅಥವಾ ತುಳಸಿ ರಸ ಇಂಥದ್ದು ಬೆಳ್ಳುಳ್ಳಿ ಎಲ್ಲ ಗುದ್ದಿ ಸಣ್ಣ ಕರುವಿಗೆ ಅದರ ರಸ ಕುಡಿಸುವಂಥದ್ದು ಇಂಥದ್ದೆಲ್ಲ ಮಾಡಿದ್ರೆ ಹುಳದ ಬಾಧೆ ಕಡಿಮೆ ಕರುಗಳಿಗೆ. ಆಮೇಲೆ ಈಗ ನೀವು ಗೋಬರ್ ಗ್ಯಾಸ್ ಘಟಕವನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಕಳೆದ 20-22 ವರ್ಷಗಳಿಂದ ಇದನ್ನ ಮಾಡ್ಕೊಂಡು ಬಂದಿದ್ರಿ. ದೈನಂದಿನ ಒಂದು ನಿರ್ವಹಣೆ ಮತ್ತು ವಾರ್ಷಿಕವಾಗಿ ನಿರ್ವಹಣಾ ಕ್ರಮಗಳು ಏನೇನು ಮಾಡಬೇಕಾಗ್ತದೆ? ದೈನಂದಿನವಾಗಿ ಹಟ್ಟಿ ತೊಳೆಯುವಾಗ ನಾವು ಸಿಕ್ಕಿದ ಇದನ್ನು ಹಟ್ಟಿಯಲ್ಲೇ ಕೊಟ್ಟಗೆಯಲ್ಲೇ ಒಂದು ಅದಕ್ಕೆ ಟ್ಯಾಂಕ್ ಮಾಡಿದ್ದೇವೆ. ಅದಕ್ಕೆ ಸಗಣಿ ಹಾಕಿ ದಿನಕ್ಕೊಮ್ಮೆ ಅದನ್ನು ಕಲಸಿ ಬಿಡುವಂತಹ ಪದ್ಧತಿ ಮಾಡಿದ್ದೇವೆ. 2-3 ಬಕೆಟ್ ಸಗಣಿ ಸಿಗ್ತಾರೆ, ದಿನಕ್ಕೆ ಒಮ್ಮೆ ಅದನ್ನು ಕಲಸಿ ಬಿಡುವಂತಹದ್ದು. ಮತ್ತೆ ಗೋಬರ್ ಗ್ಯಾಸಿಂದ ನನಗೆ ಅಂತ ದೊಡ್ಡ ನಿರ್ವಹಣೆ ಬರಲಿಲ್ಲ. ಚಳಿಗಾಲದಲ್ಲಿ ಸ್ವಲ್ಪ ನಂದು ಹಳೆ ಕ್ರಮದ ಗೋಬರ್ ಗ್ಯಾಸ್ ಯಾವುದು, ಆ ಟ್ಯಾಂಕಿ ಮೇಲೆ ಕೆಳಗೆ ಹೋಗುವಂಥದ್ದು ಡೂಮ್ ಅಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಅದು ಆ ಬಗ್ಗಡ ನಿಲ್ಲುವಂಥದ್ದು. ಅದನ್ನು ಆಗಿಂದಾಗಿ ಸ್ವಲ್ಪ ಒಂದೇನಾದರೂ ಶಲ ಕೋಲ ಏನಾದರೂ ಹಾಕಿ ತೆಗಿಬೇಕಾಗ್ತಾರೆ. ಇಲ್ಲದ ಆ ಸಿಲಿಂಡರ್ ಮೇಲೆ ಕೆಳಗೆ ಹೋಗುವುದಿಲ್ಲ ದೊಡ್ಡ ಟ್ಯಾಂಕ್, ಅದು ಹಳೆ ಕ್ರಮ ಮೊದಲಿದ್ದು. ನನಗೆ ಆಗಿನ ಕಾಲದಲ್ಲಿ ಅದಕ್ಕೆ 13,000 ಖರ್ಚಾಗಿದೆ, 6,000 ರೂಪಾಯಿ ನನಗೆ ಸಬ್ಸಿಡಿ ಸಿಕ್ಕಿದೆ. ಇಷ್ಟವರೆಗೆ ಹಾಕಿದ ನಂತರ ಅದನ್ನು ನಾನು ಎತ್ತಿ ಕ್ಲೀನ್, ನನಗೆ ಯಾವುದೇ ನಿರ್ವಹಣೆ ದೊಡ್ಡ ಮಟ್ಟಿನ ಸಮಸ್ಯೆ ಬರಲಿಲ್ಲ. ಒಲೆಗಳಲ್ಲಿ ಸಮಸ್ಯೆ ಬರ್ತಾರೆ, ಅದು ಆಗಿಂದಾಗೆ ನಾವು ಕ್ಲೀನ್. ಸರಿ, ಈಗ ನಿಮ್ಮ ಕೃಷಿಯ ಬಗ್ಗೆ ಹೇಳಿ. ಪ್ರಮುಖವಾಗಿ ನೀವು ಅಡಿಕೆಯನ್ನ ಪ್ರಧಾನ ಬೆಳೆಯಾಗಿ ಇಟ್ಕೊಂಡಿದ್ದೀರಿ. ನಾನು ಮೊದಲು ಇಲ್ಲಿ ಭತ್ತದ ಕೃಷಿಯೇ ಮಾಡ್ತಾ ಇದ್ದೆ, ಸ್ವಲ್ಪ ತೋಟವೂ ಇತ್ತು. ವರ್ಷಕ್ಕೆ ಕನಿಷ್ಠ 2-3 ಬೆಳೆ ತೆಗಿತಾ ಇದ್ದೆ. ಎಲ್ಲ ನೀರಾವರಿ ಆಗಿನ ಕಾಲದಲ್ಲಿ ಅಣೆಕಟ್ಟು ಡ್ಯಾಮ್ ಅಂತ, ಈಗ ಚೆಕ್ ಡ್ಯಾಮ್ ಅಂತ, ಅಂತದ್ದೆಲ್ಲ ನಮ್ಮ ವ್ಯವಸ್ಥೆಗಳಿತ್ತಾಗ. ತೋಡು ಹತ್ರವೇ ಇದೆ. ಈಗ ಕೆಲಸದವರ ಅಭಾವವು ಕೂಡ ನಮ್ಮ ಚೆಕ್ ಡ್ಯಾಮ್ ಆಗ ಕಟ್ಟಿದ್ದು 30-40 ವರ್ಷಗಳಿಂದ ಅದೆಲ್ಲ ಹಾಳಾಗಿದೆ. ಎಲ್ಲ ನಾನು ಅಡಿಕೆ ತೋಟ ಇಟ್ಟಿದ್ದೇನೆ, ಜೊತೆಗೆ ಬಾಳೆ ತೆಂಗು ಸ್ವಲ್ಪ ಮಟ್ಟಿನ ಕಾಳು ಮೆಣಸು ಕೂಡ ಹಾಕಿದ್ದೇನೆ. ಈ ಇಂದಿನ ಪರಿಸ್ಥಿತಿಯಲ್ಲಿ ಇಂಥ ಒಂದು ಚೆಕ್ ಡ್ಯಾಮ್ ಅಥವಾ ಒಂದು ಕಟ್ಟದ ಒಂದು ಅವಶ್ಯಕತೆ ಇದೆ ಅಂತ ಅನಿಸ್ತದೆ, ಅಥವಾ ಮಾಡುವುದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಅಗತ್ಯ. ನಾವು ರೈತರು ನಾನು ಸಹ ಸೇರಿ ನೀರಿನ ಮಟ್ಟಿಗೆ ನಮ್ಮ ಏನೇನು ಸಾಲದು ನಮ್ಮ ಮುಂದಾಲೋಚನೆ. ಮೊದಲಿನವರು ಅಲ್ಲ, ನಮ್ಮ ಈಗ ನಾನೇ ಹೇಳುದಿದ್ದೆ, ನಮ್ಮ ಜಾಗದ ಸುತ್ತ 3 ಕಡೆಯಲ್ಲಿ ಮಣ್ಣಿನ ಕಟ್ಟ ಕಟ್ಟುವಂತದ್ದಿತ್ತು. ಈಗ ಒಂದೇ ಒಂದು ಕಟ್ಟ ಕಟ್ಟುವವರಿಲ್ಲ. ನಾವು ಬನ್ನಿ ಹೇಳಿದ್ರು ಜನ ಕೂಡ ಅದಕ್ಕೆ ಬರ್ತದೆ, ಅದು ಪಾಲಿನ ಕಟ್ಟ ಅಂತ ಇರ್ತದೆ ನೆರೆಹೊರೆಯವರು ಸೇರಿಸಿ. ಅದರಿಂದ ಅಂತರ್ಜಲ ಮಟ್ಟ ಕೂಡ ಏರ್ಲಿಕ್ಕೆ ಸಾಧ್ಯತೆ ಉಂಟು. ನೆಲವು ಕೂಡ ಒಂದು ವಾತಾವರಣ ಕೂಲ್ ಆಗಿರ್ತದೆ. ಖಂಡಿತ ಎಲ್ಲ ರೈತರು ಸಾಧ್ಯವಿದ್ದಲ್ಲಿ ಈಗ ಸರ್ಕಾರ ಬೇಕಾದಷ್ಟು ಅದಕ್ಕೆ ಅನುದಾನವನ್ನು ಕೂಡ ಕೊಡ್ತದೆ. ನಮ್ಮ ಇದರಲ್ಲೇ ನಾವೊಂದು ಕಟ್ಟ ಈಗ ಕಟ್ಟಿಸಿದ್ದೇವೆ ಈ ಸಾರಿ. ಯಾವುದು ನಿಮ್ಮ ನರೇಗಾ ಯೋಜನೆಯಲ್ಲಿ ಕೆಲವರನ್ನು ಸೇರಿಸಿಕೊಂಡು ಅಣೆಕಟ್ಟು ಮೇಲೆ ಅವರ ಮನೆಗೆ ಹೋಗ್ಲಿಕ್ಕೆ ಒಂದಿದ್ದು ಒಳ್ಳೆ ನೀರು ವೆಂಟೆಡ್ ಡ್ಯಾಮ್ ಮೇಲೆ ಅದಕ್ಕೆ ಪಾಪು ಹಾಕಿ ಅವರಿಗೆ ಮನೆಗೆ ಹೋಗ್ಲಿಕ್ಕೂ ಕೂಡ ಕಾಲ್ ಸೇತುವೆ. ಖಂಡಿತ ಎಲ್ಲರೂ ಮಾಡಿಕೊಂಡ್ರೆ ಒಳ್ಳೇದಂತಲೇ ನನ್ನ ಅಭಿಪ್ರಾಯ. ನಮ್ಮ ಬೋರ್ವೆಲ್ಗೂ ನೀರು ಆಟೋಮೆಟಿಕ್ಲಿ ಫೀಡ್ ಆಗ್ತದೆ. ನಾವು ಭೂಮಿಯಿಂದ ನೀರು ಎತ್ತುವುದಷ್ಟು ಹೊರತು ಭೂಮಿಗೆ ನೀರಿಂಗಿಸುವ ಕೆಲಸ ಖಂಡಿತ ರೈತರು 100ರಲ್ಲಿ 1 ಅಥವಾ 2 ಜನ ಮಾಡ್ತಾರೆ. ಏನೋ ಮಾಡೋ ರೀತಿಯ ಸಾಮೂಹಿಕ ಪ್ರಯತ್ನ ಆಗ್ಬೇಕಾಗಿದೆ. ಖಂಡಿತ ಇದಕ್ಕೆಲ್ಲ ಸಾಮೂಹಿಕ ಪ್ರಯತ್ನ ಅಗತ್ಯ. ಮೊದಲಿನ ಕಾಲದಲ್ಲಿ ಒಂದು ಕಟ್ಟ ಅಂತ ಹೇಳಿದ ನೆರೆಕರೆ ಎಲ್ಲರೂ ಸೇರಿ ಕಟ್ಟುವಂಥದ್ದು. ಈಗ ಅಂತ ನಾನಾಯ್ತು, ನನ್ನ ಜೀವನ ನನ್ನ ಅಂತ ಪರಿಸ್ಥಿತಿಗೆ ನಾವು ಇಳ್ಕೊಂಡಿದ್ದೇವೆ. ಅದು ಯಾಕೆ ಗೊತ್ತಿಲ್ಲ. ಅಂತೂ ಸಾಮೂಹಿಕ ಪ್ರಯತ್ನ ಅತಿ ಅಗತ್ಯ ಅಂತದ್ದಕ್ಕೆ. ಅಂದ್ರೆ ಕಟ್ಟ ಕಟ್ಟೋಣ ಬನ್ನಿ ಅಂತ ಹೇಳುವವರು ಬೇಕಾಗಿದ್ದಾರೆ. ಮುಂದಾಳತ್ವ ವಹಿಸಿ ಆ ಒಂದು ಕೆಲಸಗಳಿಗೆ ನೇತೃತ್ವ ವಹಿಸಿ ಮುಂದುವರಿಸುವವರು ಬೇಕಾಗಿದೆ. ಈಗ ಅವರ ಮಾತನ್ನ ಎಲ್ಲರೂ ಕೇಳುವವರು ಆಗಿರ್ಬೇಕು. ಅವರು ಎಲ್ಲರ ಅವಶ್ಯಕತೆಯೂ ಆದಾಗ ಅದು ಆಗ್ತದೆ. ಖಂಡಿತ ಆಗ್ತದೆ, ಖಂಡಿತ ಆಗ್ತದೆ. ಈಗ ಅಡಿಕೆಯಲ್ಲಿ ನೀವು ಸ್ಲರಿಯಾಗಿ ಉಪಯೋಗಿಸ್ತಾ ಇದ್ರ ಅಥವಾ ಗೊಬ್ಬರವನ್ನು ಹೇಗೆ ಹಾಕ್ತೀರಿ? ನಂದು ಸ್ವಲ್ಪ ತೋಟ ನಮ್ಮ ಕೊಟ್ಟಿಗೆಯಿಂದ ದೂರ ಇರುವ ಕಾರಣ ನಾನು ಸ್ಲರಿಯನ್ನು ಒಂದು ಟ್ಯಾಂಕಿಗೆ ಹಾಕಿ ತೋಟದಲ್ಲಿ ಸಿಕ್ಕುವಂತಹ ಕಳೆಗಳು ಗುಡ್ಡದಲ್ಲಿ ಸಿಕ್ಕುವಂತಹ ಕಳೆಗಳನ್ನೆಲ್ಲ ತಂದು ಕಾಂಪೋಸ್ಟ್ ಗೊಬ್ಬರ ಮಾಡ್ತೇನೆ ಇಲ್ಲಿ. ಆನಂತರ ಅದನ್ನು ತೆಗೆದುಹಾಕಿ ಅಡಿಕೆ ಗಿಡಕ್ಕೆ ಬುಡಕ್ಕೆ ಹಾಕ್ತಾ ಇದ್ದೇನೆ. ಬರೀ ಕಾಂಪೋಸ್ಟ್ ಅನ್ನು ಹಾಕಿದ್ರೆ ಸಾಕಾಗ್ತದೆ ಅಥವಾ ಬೇರೆ ಏನಾದ್ರೂ ಪೂರಕ ಬೇಕಾ? ಸ್ವಲ್ಪ ರಸಗೊಬ್ಬರ ಹಾಕ್ತೇನೆ ನಾನು, ದೊಡ್ಡ ಸಾವಯವ ಕೃಷಿಕ ಅಂತಲ್ಲ, ಸ್ವಲ್ಪ ಸರ್ಕಾರಿ ಗೊಬ್ಬರವನ್ನು ಕೂಡ ಹಾಕ್ತೇನೆ, ಕಾಂಪೋಸ್ಟ್ ಗೊಬ್ಬರವನ್ನು ಹಾಕ್ತೇನೆ, ಹೊರತು ಬೇರೆ ಸಾವಯವ ಅಂತೇಳಿ ಹಣ ಕೊಟ್ಟು ತಗೊಳ್ಳೋದಿಲ್ಲ ನಾನು. ಇಡೀ ವರ್ಷಕ್ಕೆ ನಿರ್ವಹಣೆ ಮಾಡೋದಕ್ಕೆ ಸಾಕಾಗ್ತದೆ ಇದು? ನಾನು ಇಡೀ ನಮ್ಮ ಜಾಗದಲ್ಲಿ ಎರಡು ಪ್ಲಾಟ್ ಎರಡು ವಿಭಾಗ ಮಾಡ್ತೇವೆ, ಒಂದು ವರ್ಷ ಒಂದು ಭಾಗಕ್ಕೆ, ಒಂದು ವರ್ಷ ಒಂದು ಭಾಗಕ್ಕೆ. ಮೊದಲು ಆಗ್ತಾ ಇತ್ತು, ನನ್ನ ಹತ್ರ 80 ಹಸುಗಳಿದ್ದು, ಈಗ ನಾನು ಹಸುಗಳನ್ನು ಕಡಿಮೆ ಮಾಡಿದ್ದೇನೆ. ಅದು ಕೂಡ ಹಾಗೆ ಮಾಡಿಕೊಂಡು ಈ ವರ್ಷ ಹಾಕಿದ ಇದಕ್ಕೆ ಗೊಬ್ಬರ ಬರುವ ವರ್ಷಕ್ಕೆ ಇಲ್ಲ, ಬರುವ ವರ್ಷ ಇನ್ನೊಂದು ಜಾಗಕ್ಕೆ ಹಾಕಿ ಮೇಂಟೆನೆನ್ಸ್ ಮಾಡ್ತಾ ಇದ್ದೇನೆ. ಈಗ ಕೊಳೆ ರೋಗದ ನಿರ್ವಹಣೆ ಪ್ರಮುಖವಾದಂತಹ ಕೆಲಸ ಮಳೆಗಾಲದಲ್ಲಿ. ಇತ್ತೀಚೆಗಂತೂ ಈ ಫೈಬರ್ ದೋಟಿಯಿಂದಲೂ ಕೂಡ ಸಿಂಪರಣೆ ಮಾಡಬಹುದು ಎನ್ನುವಂತ ಒಂದು ಪ್ರಯತ್ನ ಬೇರೆ ಬೇರೆ ಊರಿನಲ್ಲಿ ನಡೀತಾ ಇದೆ. ನಿಮ್ಮ ಅನುಭವ? ಖಂಡಿತ ಈಗ ಆಧುನಿಕ ಟೆಕ್ನಾಲಜಿಯನ್ನು ನಾವು ಬಳಸಲೇಬೇಕು. ಕಡೆಗೆ ಒಬ್ಬನೇ ರೈತ ಅದನ್ನು ತಗೊಂಡು ಮಾಡುವಂತದ್ದು ಈಗಿನ ಇದರಲ್ಲಿ ಕಷ್ಟ ಅಂತ ಕಾಣ್ತಾನೆ ನನಗೆ. ಯಾಕಂದ್ರೆ ಫೈಬರ್ ದೊಟ್ಟಿ ನಾನು ನೋಡ್ತಾ ಇದ್ದೆ ನಿಮ್ಮ ಇದರಲ್ಲಿ ಎಲ್ಲ 1000 ರೂಪಾಯಿ ಇದೆ, ಮತ್ತು ನಮ್ಮಂತ ಪ್ರಾಯಸ್ಥರಿಗೆ 10-60 ವರ್ಷ ಮೇಲ್ಪಟ್ಟವರಿಗೆ ಫೈಬರ್ ದೊಂಟಿದ್ರು ಅದರಲ್ಲಿ ತೆಗಿಲಿಕ್ಕೆ ಕಷ್ಟ ಆದೀತು. ನುರಿತ ಕೆಲಸಗಾರರಿದ್ರೆ ಅವರಿಗೆ ನಾವು ಸಹಾಯ ಏನಾದರೂ ಕೊಟ್ಟು ಒಂದು 5-6 ಕೃಷಿಕರು ತೋಟದವರು ಒಟ್ಟು ಮಾಡಿ ಒಬ್ಬನಿಗೆ ಹಣ ಕೊಟ್ಟು ಅವ ಆ ದೋಟಿ ತಗೊಂಡು ಅದರಲ್ಲಿ ತೆಗೆದ ಖಂಡಿತ ಅದು ಲಾಭದಾಯಕ ಅಂತ ಕಾಣ್ತದೆ ನನಗೆ. ಅಡಿಕೆ ತೆಗೆಯುವಂತಹದ್ದು ಮದ್ದು ಸಿಂಪರಣೆ ಹಾಗೆ ನಮಗೆ ಕೆಲಸದವರಿಗೆ ಈ ತನಕ ಬರ್ತಾ ಇದ್ದಾರೆ, ಮತ್ತೆ ನಾನು ಪರ್ಮನೆಂಟ್ ಮೇ 25 ತಾರೀಕಿಗೆ ನಮ್ಮ ಫಸ್ಟ್ ಇದು ಕೊಡ್ತಾ ಇದ್ದೇನೆ ನಾನು. ಮಳೆಗಾಲದಲ್ಲಿ ಏನೇ ವ್ಯತ್ಯಯ ಆದರೂ ಕೂಡ ನಿಮ್ಮ ಮದ್ದು ಸಿಂಪರಣೆ ವ್ಯತ್ಯಯ ಆಗುದಿಲ್ಲ ಅಂದ್ರೆ ನಾನು ಪ್ರಥಮ ಹಂತದ ಮದ್ದು ಮೇ 25 ಅವನಿಗೆ ಅಡಿಕೆ ತೆಗೆದು ಹೋಗುವಾಗಲೇ ಆಯ್ತಾ ನನ್ನ ಮೇ 25 ಬರಡು ಮದ್ದು ಬುಡಿಯಾರ ಅಂತ ಹೇಳಿಡ್ತೇನೆ. ಅವನು ಅದೇ ಅವನ ಟೈಮ್ ಟೇಬಲ್ ಅದೇ ಪ್ರಕಾರ ಹೋಗ್ತಾರೆ, ಫಸ್ಟ್ ಇಲ್ಲಿ ಇಲ್ಲಿ ಅಂತ ಬೇರೆ ಬೇರೆ ಕಡೆಗೆ ಹೋಗುವ ಅವನು. ಸೆಕೆಂಡ್ ಥರ್ಡ್ ಡೋಸ್ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಮಳೆ ಏನಾದರೂ ಬಂದರೆ, ಇಲ್ಲ ಸಾಧಾರಣ 1 40 ದಿವಸದೊಳಗೆ ನಮ್ದು 2 ಡೋಸು 3 ಡೋಸು ಮಳೆ ಇದ್ದರೆ 4 ಸಾರಿ ಬಿಡಬೇಕಾಗ್ತದೆ ಮಾತ್ರ. ಈಗ ಕೊಳೆ ರೋಗದ ಒಂದು ತೀವ್ರತೆಯು ಕೂಡ ಸಾಮಾನ್ಯವಾಗಿ ಮಳೆಯನ್ನು ಅವಲಂಬಿಸಿದೆ ಅಂತ ಹೇಳ್ತೀವಿ. ನಿರಂತರವಾಗಿ ಮಳೆ ಬರುವಂತಹದ್ದು ಅಥವಾ ಮಳೆ ಮತ್ತು ಬಿಸಿಲು ಬರುವಂತಹದ್ದು, ಇದರಿಂದಲೂ ಕೂಡ ಈ ಕೊಳೆ ರೋಗ ಜಾಸ್ತಿ ಆಗ್ತದೆ ಅಂತ ಹೇಳಿ ನಿಮ್ಮ ಅನುಭವ ಏನು ಹೇಳ್ತದೆ? ನಿರಂತರವಾಗಿ ಮಳೆ ಬರುವಂತಹದ್ದು ಮತ್ತೆ ಹನಿ ಹನಿ ಹನಿ ಮಳೆ ಮಳೆ ನಿಲ್ಲುವುದೇ ಇಲ್ಲ, ಯಾವ ತುಂತುರು ಮಳೆಗಳು ಅಂತೇಳಿ ಬಿಸಿಲು ಕಾಳಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಅದು ಒಣಗಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ಅಡಿಕೆ. ಆ ಸಂದರ್ಭದಲ್ಲಿ ಕೊಳೆ ರೋಗ ಬೇಗ ಅಟ್ಯಾಕ್ ಆಗ್ತದೆ, ಸ್ಪ್ರೆಡ್ ಆಗ್ತದೆ. ನನಗೊಂದು ಕಳೆದ 5-6 ವರ್ಷಗಳ ಕೆಳಗೆ ಸಂಪೂರ್ಣ ನನ್ನ 90% ಇದು ನಾಶ ಆಗಿ ಹೋಗಿದೆ ಕೊಳೆ ರೋಗದಲ್ಲಿ. ಆಮೇಲೆ 2 ವರ್ಷದಿಂದ ನಾನು ಆದಷ್ಟು ಜಾಗ್ರತೆ ಬಸಿ ಕಾಲುವೆಯನ್ನು ಕ್ಲೀನ್ ಮಾಡಿ ಇಡುವಂತದ್ದು ಇಂಥದ್ದೆಲ್ಲ ಮಾಡ್ತಾ ಇದ್ದೇನೆ. ದೇವರ ದಯದಿಂದ 2 ವರ್ಷದಿಂದ ಇಲ್ಲ ಕೊಳೆ ರೋಗ. ಈ ವರ್ಷ ಅಂತೂ ಎಲ್ಲ ಕಡೆ ಎಲ್ಲ ಊರಿನಲ್ಲಿ ಎಲ್ಲ ಕಡೆ ಒಳ್ಳೆಯ ಅಡಿಕೆ ಕ್ರಾಪ್ ಇದೆ, ಬೆಳೆಯೂ ಚೆನ್ನಾಗಿದೆ. ಆದ ಕಾರಣ ಅಡಿಕೆ ಬೆಳೆಯುವನ ಮುಖದಲ್ಲಿ ಮಂದಹಾಸವನ್ನು ಕಾಣ್ತಾ ಇದ್ದೆ. ಈಗ ಅಡಿಕೆಯ ಜೊತೆ ಜೊತೆಗೆ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಬೆಳಿಬೋದಕ್ಕೆ ಅವಕಾಶ ಇದೆ. ಕೆಲವರು ಕೊಕ್ಕೋ ಬೆಳೀತಾರೆ, ಮತ್ತೆ ಜಾಯಿಕಾಯಿ ಲವಂಗ ಇಂಥದನ್ನು ಹಾಕೊಂಡವರು ಇದ್ದಾರೆ. ನಿಮ್ಮ ಒಂದು ಅನುಭವ? ಖಂಡಿತ ಒಳ್ಳೇದೇ, ಅದು ಅವಕಾಶ ಇದ್ರೆ ಮಾಡಲೇಬೇಕು ನಾವು. ಯಾಕಂದ್ರೆ ಯಾವುದೇ ರೈತ ಒಂದೇ ಬೆಳೆಯನ್ನು ನೆಚ್ಚಿಕೊಂಡಿರಬಾರ್ದು. ಬೆಲೆಗಳ ಏರಿಳಿತ ಆಗುವಾಗ ಅಡಿಕೆಗೆ ಕಡಿಮೆ ಇನ್ನೊಂದು ಬೆಳೆಯಿಂದ ಅದನ್ನು ಮೇಕಪ್ ಮಾಡಬಹುದು, ಅಥವಾ ನಮ್ಮ ಸೈಡ್ ಉತ್ಪತ್ತಿ ಅಂತ ನಾವು ಹೇಳ್ತೇವೆ, ಅಡಿಕೆಯನ್ನು ಪ್ರಥಮ ನಮ್ಮ ಆದ್ಯತೆ ಅದು ಹಾಗೆ. ಬೇರೆ ಇತರ ಚಿಕ್ಕ ಪುಟ್ಟ ಖರ್ಚುಗಳಿಗೆ ಬಾಳೆಗೊನೆಗೆ ನಮಗೆ ತರಕಾರಿ ಬೆಳೆಸುವ ರೈತರು ಭಾರಿ ಕಡಿಮೆ. ಈಗ 4 ಬಾಳೆಗೊನೆ ಕಡಿಯಿತು, ಅಂಗಡಿ ಕೊಟ್ಟಿತ್ತು ಅವನಿಗೆ, ಉತ್ಪತ್ತಿಗೆ ಅದು ಬದಲಿ ವ್ಯವಸ್ಥೆಗಳಿದ್ರೆ ಒಳ್ಳೆಯದು ಅಂತ. ಕಾಳು ಮೆಣಸು ಜಾಯಿಕಾಯಿ ಇಂಥದ್ದೆಲ್ಲ ಖಂಡಿತ ಅದು ಮಾಡಬೇಕು ರೈತರು ಅನುಕೂಲ ಇದ್ದವರು ಅಂತ ನನ್ನ ಅಭಿಪ್ರಾಯ. ನಾನು ಮೊದಲು ಮಾಡ್ತಾ ಇದ್ದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಬಾಳೆ ಒಳ್ಳೆ ಮೆಣಸೆಲ್ಲ ಇದೆ, ಬಾಳೆಗೂ ದೊಡ್ಡ ರೇಟ್ ಇಲ್ಲ, ಆದರೆ ದೊಡ್ಡ ಖರ್ಚು ಇಲ್ಲ, ಸಿಕ್ಕಿದ್ದು ನಮಗೆ ನಮ್ಮ ತರಕಾರಿಗೆ. ಹೈನುಗಾರಿಕೆ ಕೃಷಿಯ ಜೊತೆ ಜೊತೆಗೆ ಒಂದಷ್ಟು ಸಾಮಾಜಿಕ ಚಟುವಟಿಕೆಯಲ್ಲೂ ಕೂಡ ನೀವು ತೊಡಗಿಸಿಕೊಂಡಿದ್ರಿ, ವಿಶೇಷವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯಲ್ಲಿಯೂ ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ, ಇದರ ಬಗ್ಗೆ ಹೇಳಿ. ವಿದ್ಯಾಕ್ಷೇತ್ರ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಮೊದಲಿನ ಸ್ವಲ್ಪ ಆಸಕ್ತಿ ಇದ್ದ ನನ್ನ ಕ್ಷೇತ್ರಗಳು ಮತ್ತು ಧಾರ್ಮಿಕ. ಹಾಗೆ ಧಾರ್ಮಿಕವಾಗಿ ಇಲ್ಲೇ ನಮ್ಮ ದೇವಸ್ಥಾನ ಉಂಟು, ಅಲ್ಲಿ ಭಕ್ತ ಮಂಡಳಿ ಅಧ್ಯಕ್ಷ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಲ್ಲ ಆಗಿ 2-3 ದೇವಸ್ಥಾನಗಳಲ್ಲಿ ಕೆಲಸ ಮಾಡಿದ ಅನುಭವ ಉಂಟು, ಮಾಡ್ತಾ ಇದ್ದೆ. ನನಗೆ ಅದು ಆಸಕ್ತಿಯ ಕ್ಷೇತ್ರ ಆದ ಕಾರಣ. ವಿದ್ಯಾಕ್ಷೇತ್ರದಲ್ಲಿಯೂ ಹಾಗೆ ನಾನು ಕುಕ್ಕಾಜೆ ಶಾಲೆ ಮತ್ತು ಹೈಸ್ಕೂಲ್ ಇದ್ದೆಲ್ಲ ಬೆಟರ್ಮೆಂಟ್ ಕಮಿಟಿ ಅಥವಾ ಈಗ ಶಾಲಾ ಸಮಿತಿ ಅಧ್ಯಕ್ಷನಾಗಿ ಕೆಲಸ, ಅದೇನೋ ನನಗೊಂದು ಆಸಕ್ತಿ ಅಷ್ಟೇ. ಹಾಗೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸಹಕಾರಿ ಕ್ಷೇತ್ರದಲ್ಲಿಯೂ ಸ್ವಲ್ಪ ನನಗೆ ಈಗಿನ ರಾಜಕೀಯ ಪೈಪೋಟಿ ನಡುವೆ ನಮ್ಮಂಥವರಿಗೆ ಅವಕಾಶ ಕಡಿಮೆ, ಆದರೆ ನಾವು ಮಾರ್ಗದರ್ಶನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮಗೆ ಕೂಡಿದ ಕೆಲಸ ನಾವು ಮಾಡಬೇಕು, ನಾವು ಸುಮ್ಮನೆ ಕೂತ್ರೆ ಕೂಡ ಅದು ತಪ್ಪಿ. ಆ ಕೆಲಸವನ್ನು ಮಾಡ್ತಾ ಇದ್ದೇನೆ. ದೊಡ್ಡ ಸಾಮಾಜಿಕ ಜವಾಬ್ದಾರಿ ಎನ್ನುವಂಥದ್ದು ಪ್ರತಿ ವ್ಯಕ್ತಿಯು ಕೂಡ ಖಂಡಿತ ಬೇಕು. ನಾವು ಖಾಲಿ ಕೂತು ನಮ್ಮ ಹೆಚ್ಚು ಕೆಲವರು ನಾನು ನೋಡ್ತಾ ಇದ್ದೇನೆ, ಟೀಕೆ ಮಾಡ್ತಾರೆ. ನಾನು ಯಾರೇ ಇದಕ್ಕೂ ನಾನು ಎಲ್ರಿಗೂ ಹೇಳುದು, ನೀವು ಟೀಕೆ ಮಾಡಿ ಸ್ವಾಗತ ನಿಮ್ಮಲ್ಲಿ, ಅದ ರಚನಾತ್ಮಕವಾದ ಟೀಕೆ ಮಾಡಿದಕ್ಕೆ ಅದಕ್ಕೆ ನಾವು ಸ್ವಾಗತ ಕೊಡ್ತೇವೆ. ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ನಾವು ಹೇಳಿದ್ದು ಕೆಲಸ ಮಾಡಿ ಹಾಗಲ್ಲ ಹೀಗೆ ಅಂತ ತೋರಿಸಿಕೊಟ್ಟು ಅಂತ ಟೀಕೆಗಳಿಗೆ ಯಾವಾಗ್ಲೂ ನಾವು ಸ್ವಾಗತ ಕೊಡ್ತೇವೆ. ಅದೊಂದು ಬೆಳವಣಿಗೆ ಅದೊಂದು ದಾರಿ ಆಗ್ತದೆ, ಖಂಡಿತ ಬೆಳವಣಿಗೆಗೆ ದಾರಿ ಆಗ್ತದೆ. ಯುವ ಸಮೂಹವನ್ನು ಒಳ್ಳೆಯ ಒಂದು ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಹೋಗ್ಲಿಕ್ಕೆ ಇದೆಲ್ಲ ಸಹಕಾರಿ. ಅವರಿಗೆ ಮಾರ್ಗದರ್ಶನ ಆಗಿಂದಾಗೆ ಕೊಡುವಂತಹದ್ದು ಇದು ಕೂಡ ಸಹಕಾರಿ. ಮತ್ತೆ ಯಾವುದೇ ಒಂದು ಸೊಸೈಟಿ ಅಥವಾ ಸಹಕಾರಿ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ನಾನೇ ಕೊನೆ ತನಕ ಇದಾಗಬೇಕು ಅಂತ ನಾವು ಆಸೆ ಪಡಬಾರ್ದು. ಸರ್ಟನ್ ಇದು ಒಂದು ಎರಡು ಮೂರು ಟನ್ ನಾವಿರಬೇಕು. ನಂತರ ಯುವ ಪೀಳಿಗೆಗೆ ಅವಕಾಶ ಕೊಡಬೇಕು, ಅವರಿಗೆ ಮಾರ್ಗದರ್ಶನ ಮಾಡಿಕೊಂಡಿರಬೇಕು ಅಂತ ನನ್ನ ಒಂದು ಇಂಟೆನ್ಸಿವ್. ಆ ಪ್ರಕಾರ ನಾನು ಕೆಲಸ ಮಾಡ್ತಾ ಇದ್ದೇನೆ. ಬಹಳ ಸಂತೋಷ ಗಣೇಶ್ ಐತಾಳ್ ಅವರೇ. ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರೆ ಜೊತೆಗೆ ಹೈನುಗಾರಿಕೆ ಮತ್ತು ಈ ಗೋಬರ್ ಗ್ಯಾಸ್ ಘಟಕ ಜೊತೆಗೆ ಸಮಾಜ ಸೇವೆ ಈ ಎಲ್ಲ ಅನುಭವನ ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಇದುವರೆಗೂ ಹೈನುಗಾರಿಕೆ, ಕೃಷಿ ಮತ್ತು ಸಮಾಜ ಸೇವೆ ಈ ಕುರಿತು ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದ ಗಣೇಶ್ ಐತಾಳ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡುಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ವೈದ್ಯಕೀಯ ಚಿಕಿತ್ಸೆ, ಪೊಲೀಸ್ ನೆರವು, ಕಾನೂನು ನೆರವು ಹಾಗೂ ಸಮಾಲೋಚನೆ ವ್ಯವಸ್ಥೆಗಳನ್ನು ಒದಗಿಸಲು ಪ್ರತಿ ಜಿಲ್ಲೆಗೆ ಒಂದರಂತೆ 30 ಒನ್ ಸ್ಟಾಪ್ ಸೆಂಟರ್ ಸಖಿ ಕೇಂದ್ರಗಳು. ವರದಕ್ಷಿಣೆ ಕಿರುಕುಳ, ಲೈಂಗಿಕ ಕಿರುಕುಳ, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಕಾನೂನು ನೆರವು, ತಾತ್ಕಾಲಿಕ ಆಶ್ರಯ, ಕೌಟುಂಬಿಕ ಸಮಾಲೋಚನೆಗೆ 181 ಸಾಂತ್ವನ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ. ನನ್ನ ಹೆಸರು ಧನಂಜಯಗೌಡ. ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು, ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಸಸಿ ಐತೆ. ನರೇಗಾ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಇದೀಗ ಕೊಬ್ಬರಿ ಖರೀದಿ ಮತ್ತು ಮಾರಾಟದ ಅನುಭವ ಈ ಕುರಿತು ದೇಲಂಪಾಡಿ ಗ್ರಾಮದ ಹರಿಪ್ರಸಾದ್ ಎಂ ಅವರೊಂದಿಗೆ ಮಾತುಕತೆ. ಹರಿಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ. ಅಡಿಕೆ, ತೆಂಗು, ಬಾಳೆ ಹೀಗೆ ಬೇರೆ ಬೇರೆ ಬೆಳೆಯನ್ನ ರೈತರು ಬೆಳೀತಾರೆ. ಆದರೆ ಮಾರುಕಟ್ಟೆಯನ್ನ ಕಂಡುಕೊಳ್ಳುವಂತಹದ್ದು, ಒಳ್ಳೆಯ ಒಂದು ಧಾರಣೆಯನ್ನ ಪಡೆಯುವಂತಹದ್ದು ಕೂಡ ಒಂದು ರೀತಿಯ ಸವಾಲು ಅಂತಲೇ ಕಾಣುತ್ತದೆ. ನಿಮ್ಮ ಕುಟುಂಬ ಹಾಗೂ ನಿಮ್ಮ ಹಿರಿಯರು ಕೂಡ ತೆಂಗಿನ ವ್ಯಾಪಾರವನ್ನ ಮಾಡಿಕೊಂಡು ಬಂದಂಥವ್ರು. ಹೇಳಿ, ಎಷ್ಟು ವರ್ಷದ ಅನುಭವ ನಿಮ್ಮದು ತೆಂಗಿನ ಖರೀದಿ ಮತ್ತು ಮಾರಾಟದಲ್ಲಿ? ನಮ್ಮ ತಂದೆಯವರು ಸುಮಾರು 50 ವರ್ಷಗಳಿಂದಲೇ ಈ ಒಂದು ತೆಂಗಿನಕಾಯಿಯನ್ನು, ತೆಂಗಿನಕಾಯಿಯ ಕೊಬ್ಬರಿ ಉದ್ಯಮವನ್ನು ಶುರು ಮಾಡಿದ್ದಾರೆ. ನಾನು ಕೂಡ ವಿದ್ಯಾಭ್ಯಾಸ ಕಲಿತು ನಂತರ ಇದರ ಬಗ್ಗೆ, ಕೊಬ್ಬರಿ ಮಾಡುವುದರ ಬಗ್ಗೆ ಆಸಕ್ತಿ ವಹಿಸಿ ನನ್ನ ತಂದೆಯವರೊಟ್ಟಿಗೆ ನಾನು ಮತ್ತು ತಮ್ಮ ಕೆಲಸ ಮಾಡ್ತಾ ಇದ್ದೇವೆ. ಒಳ್ಳೆ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದೇವೆ. ಒಳ್ಳೆ ಖುಷಿಯೂ ಆಗ್ತದೆ. ಹೀಗೆ ವಿವಿಧೆಡೆ ಜಾಗಕ್ಕೆ ಹೋಗಿ ಖರೀದಿ ಮಾಡಿ ತಂದು ಅದನ್ನು ಕೊಬ್ಬರಿ ಮಾಡಿ ಕೊಡ್ತೇವೆ. ಈಗ ನಿಮ್ಮ ಹಿರಿಯರು ಅಥವಾ ನಿಮ್ಮ ತಂದೆ ಈ ಕೊಬ್ಬರಿ ವ್ಯಾಪಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದೆಲ್ಲ ಟಿಪ್ಸ್ ಅಥವಾ ಒಂದು ಸಲಹೆಗಳನ್ನೆಲ್ಲ ಕೊಡ್ತಾ ಇದ್ರಲ್ಲ, ಅಂತಹ ಸಲಹೆಗಳು ಏನೇನು? ಅಂದ್ರೆ ನಾವು ಸಲಹೆಗಳಂದ್ರೆ ನಮ್ಮ ಕೆಲಸದ ಬಗ್ಗೆ ನಾವು ಬೇಗ ಎದ್ದು ಕೆಲಸ ಮಾಡಬೇಕು, ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹೌದು. ಮತ್ತೆ ಎಲ್ಲೂ ಹೋದ್ರೆ ನಾವು ಅದನ್ನು ಈಗ ಖರೀದಿ ಮಾಡುವಾಗ ಯಾರಾದ್ರೂ ಏನಾದ್ರೂ ಸಮಸ್ಯೆ ಖರೀದಿಯಲ್ಲಿ ಏನಾದ್ರೂ ಏರಿದ್ರೆ ನಾವು ಅದಕ್ಕೆ ಹೆಚ್ಚು ಅವರೊಟ್ಟಿಗೆ ಸಹನೆಯಿಂದ, ತಾಳ್ಮೆಯಿಂದ ಇರಬೇಕು. ಅಂದ್ರೆ ವ್ಯಾಪಾರ ಅಂದ್ರೆ ಹಾಗೆ ಅಲ್ವಾ? ಹಾಗೆ ಮತ್ತೆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ರೆ ಖಂಡಿತ ಒಳ್ಳೆ ಅಭಿವೃದ್ಧಿ ಆಗ್ತದೆ. ಈಗ ನೀವು ಯಾರೆಲ್ಲ ಮಾರಾಟ ಮಾಡ್ತಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ತದೆ? ಅವರನ್ನು ಹೇಗೆ ಸಂಪರ್ಕ ಮಾಡ್ತೀರಿ ನೀವು? ಅಂದ್ರೆ ತಂದೆಯವರು ತುಂಬಾ ತಂದೆಯಲ್ಲಿ ತುಂಬಾ ಗ್ರಾಹಕರು ಖರೀದಿ ಮಾಡ್ತಾ ಇದ್ರು. ಅದ ಕಾರಣ ಅಲ್ಲಿ ಅವರೇ ಫೋನ್ ಮಾಡಿ ನಮ್ಗೆ ಕರೀತಾರೆ, ಕಾಯಿ ಉಂಟು, ತೆಂಗಿನಕಾಯಿ ಉಂಟು, ರೇಟ್ ಹೇಗೆ ಅಂತೇಳಿ. ಮತ್ತೆ ವಿವಿಧೆಡೆ ಅಂಗಡಿಯಲ್ಲಿ ಅವರು ಕೇಳಿಕೊಂಡು ಮತ್ತೆ ನಮ್ಮಲ್ಲೂ ಸಂಪರ್ಕ ಮಾಡಿ ಕೊಡ್ತಾರೆ. ಈಗ ವರ್ಷದ ಬೇರೆ ಬೇರೆ ಕೊಯ್ಲು ಇರ್ತದೆ, ಕೊಯ್ಲು ಫಸಲು ಬರ್ತದೆ, ಯಾವ ಸಮಯದ ಒಂದು ಕೊಯ್ಲು ಒಳ್ಳೇದಾಗಿ ಕಾಣುತ್ತೆ ನಿಮಗೆ? ಕೊಯ್ಲಿನ ಬಗ್ಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಕೊಯ್ಯುವಂತ ದೊಡ್ಡ ಸೈಜ್ ಬರ್ತದೆ, ಅದರ ಪಾಸ ಕಾಯಿಯ ಕೊಬ್ಬರಿ ಒಳ್ಳೆ ಗುಣಮಟ್ಟದ ಆಯ್ಕೆ ಆಗುತ್ತದೆ. ಈಗ ಕೊಬ್ಬರಿಗೆ ಅಂತಲೇ ನೀವು ತೆಂಗಿನಕಾಯಿಯನ್ನು ಖರೀದಿ ಮಾಡುವಂತದ್ದು ಅಥವಾ ಬೇರೆ ಉದ್ದೇಶಕ್ಕೆ ಏನಾದ್ರು ಬಳಸ್ತೀರಾ? ಅಲ್ಲಿಲ್ಲ, ನಾವು ಡ್ರೈಯರ್ ಇದೆ, ಕೊಬ್ಬರಿಯ ಡ್ರೈಯರ್, ನಾವು ತೆಂಗಿನಕಾಯಿ ತಂದು ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೇವೆ ಕೇರಳಕ್ಕೆ. ಈಗ ಬೇರೆ ಒಂದು ತೋಟಕ್ಕೆ ಹೋಗಿದ್ದೀರಿ, ಅಲ್ಲಿ ಒಂದಷ್ಟು ತೆಂಗಿನಕಾಯಿಯನ್ನ ಅವರೇ ಕೊಯ್ದು ಹಾಕಿರ್ತಾರೆ, ನೀವು ಅದನ್ನ ಖರೀದಿ ಮಾಡ್ತೀರಿ? ಹೌದು, ಅವರು ಕೊಯ್ದು ಹಾಕಿರ್ತಾರೆ, ನಾವು ಅದನ್ನು ಜನ ಮಾಡಿ ಸುಲಿಸಿ ತೂಕ ಮಾಡಿ ತರ್ತೇವೆ. ಈಗ ಸುಲಿಯುವುದಕ್ಕೆಲ್ಲ ನಿಮ್ಮ ಜನ ಉಂಟಾ? ನಮ್ಮಲ್ಲಿ ಕೆಲವು ಹತ್ತಿರ ಮನೆಯವರಲ್ಲಿ ಎಲ್ಲ ಸುಲಿಸ್ತಿದ್ರೆ ನಮ್ಮಲ್ಲೇ ಜನ ಇದೆ, ಬೇರೆ ಆದ್ರೆ ದೂರದಲ್ಲಿ ಆದ್ರೆ ಅವರೇ ಸುಲಿಸಿ ಇಟ್ಟಿರ್ತಾರೆ, ನಾವು ಅದ ತರ್ತೇವೆ. ಆಮೇಲೆ ಈಗ ಒಂದು ಗುಣಮಟ್ಟವನ್ನ ಹೇಗೆ ಕಂಡು ಹಿಡಿಯುವುದಂತ, ಒಂದು ಕಡೆ 1,000 ವೋ 10,000 ವೋ ತೆಂಗಿನಕಾಯಿಯ ರಾಶಿ ಇದೆ ಒಂದು, ಅದರಲ್ಲಿ ಯಾವ ಗುಣಮಟ್ಟದ್ದು ಅಂತ ಗೊತ್ತಾಗುವುದು ಹೇಗೆ? ಗುಣಮಟ್ಟ ಅಂದ್ರೆ ಅದರಲ್ಲಿ ಕೆಲವು ನುಸಿಪೀಡೆ ಇದ್ರೆ ಅದು ಹೊರಗಿನದಲ್ಲೇ ಸ್ವಲ್ಪ ಜಿಡ್ಡು ಗಟ್ಟಿರ್ತದೆ ಈ ಚೇರಿಯಲ್ಲಿ. ಮತ್ತೆ ಅಲ್ಲ, ನೀವು ನೋಡುವಾಗ ತೆಂಗಿನಕಾಯಿ ಸುಲಿದು ರಾಶಿ ಹಾಕಿರ್ತಾರೆ, ಅದರಲ್ಲಿ ಒಳ್ಳೆ ಗುಣಮಟ್ಟದ್ದು ಉಂಟಾ ಕೆಟ್ಟದ್ದು ಉಂಟಾ ಅಂತ ಹೇಗೆ ಗೊತ್ತಾಗ್ತದೆ? ಅಂದ್ರೆ ಒಳ್ಳೆ ಗುಣಮಟ್ಟದ ತೆಂಗಿನಕಾಯಿ ಸ್ವಲ್ಪ ಕೆಂಪು ಬಣ್ಣ ಇರ್ತದೆ, ಬಿಳಿ ಕಾಯಿ ಆದ್ರೆ ಅದು ಕೊಬ್ಬರಿಗೆ ಅಷ್ಟು ಒಳ್ಳೆ ಎಣ್ಣೆ ಬರುವಂತ ಗುಣಮಟ್ಟ ಇರುವುದಿಲ್ಲ. ಕೆಂಪು ಬಣ್ಣದ ಕಾಯಿ ಎಣ್ಣೆಗೆ ಕೊಬ್ಬರಿಗೆ ಒಳ್ಳೆ ಗುಣಮಟ್ಟ ಇರ್ತದೆ. ಈಗ ಮಳೆಗಾಲದ ತೆಂಗಿನಕಾಯಿ ಎಲ್ಲ ಮೊಳಕೆ ಬಂದಿರ್ತದೆ, ಅದರ ಗುಣಮಟ್ಟ ಹಾಳಾಗ್ತದೆ ಅಂತ ಹೇಳ್ತಾರೆ, ಇದು ನಿಜವ? ಮಳೆಗಾಲದಲ್ಲಿ ಅಂದ್ರೆ ಮೊಳಕೆ ಬಂದಿರ್ತಲ್ಲ, ಮೊಳಕೆ ಬಂದಿರುವ ಕಾಯಿ ಇದು ಕೊಬ್ಬರಿಯ ತೂಕ ಕಡಿಮೆ ಇರ್ತದೆ, ಅಂದ್ರೆ ಒಳಗಿನ ಮೊಳಕೆ ಅದಕ್ಕೆ ಆಹಾರ ಆಗಿರ್ತದೆ, ಮೊಳಕೆ ಬರಬೇಕಿದ್ರೆ ಆಗ ಅದರ ತೂಕ ಕಡಿಮೆ ಆಗಿರ್ತದೆ ಮತ್ತೆ ಗುಣಮಟ್ಟ ಸಹ ಕಮ್ಮಿ. ತೆಂಗಿನಕಾಯಿಯಲ್ಲಿ ನೀರು ಇರುವಂತಹದ್ದು ಒಳ್ಳೇದು ಅಂತ ಹೇಳ್ತೀರಾ ನೀವು, ಅಥವಾ ಒಣಗಿರುವಂತಹದ್ದು ಕೊಬ್ಬರಿ ಆಗಿರುವಂತಹದ್ದು ಒಳ್ಳೇದು ಅಂತ ಹೇಳ್ತೀರಾ? ಅಂದ್ರೆ ಕೊಬ್ಬರಿ ಎಣ್ಣೆ ಕೊಬ್ಬರಿಗೆ ನೀರು ಇರುತ್ತದೆ ಒಳ್ಳೇದು, ಮತ್ತೆ ಒಣಗಿದ ಕೊಬ್ಬರಿ ಕಾಯಿಯಲ್ಲಿ ರಾಜಪುರ ಕೊಬ್ಬರಿ ಒಳ್ಳೆ ತಿನ್ನುವಂತ ಆಹಾರ ಪದಾರ್ಥಗಳಿಗೆ ಕಳಿಸ್ಲಿಕ್ಕೆ ಆಗ್ತದೆ, ಹಾಗೆ ಅದರಲ್ಲಿ ಸಂಸ್ಕರಣೆ ಮಾಡಿ ನಾವು ಬಿಳಿ ಕೊಬ್ಬರಿ ತೆಗಿತಿದ್ರೆ ಒಣಗಿದ ಗೋಟು ಕೊಬ್ಬರಿ ಅದು ಒಣಗಿದ ಕಾಯಿಯಿಂದ ಬರುವುದು, ಮತ್ತೆ ನೀರಿದ್ದ ಕಾಯಿಯಿಂದ ಆದ್ರೆ ಎಣ್ಣೆದು ಎಣ್ಣೆ ಒಳ್ಳೆ ಬರ್ತದೆ. ಈಗ ರೈತರಿಂದ ನೀವು ಖರೀದಿ ಮಾಡುವ ಸಂದರ್ಭದಲ್ಲಿ ಅದು ಗೋಟುಕಾಯಿ ಮತ್ತೆ ನೀರು ಇರುವ ಕಾಯಿ ಅಂತ ಹೇಳಿ ಪ್ರತ್ಯೇಕ ಮಾಡ್ತೀರಾ? ಹೌದು, ಪ್ರತ್ಯೇಕ ಮಾಡ್ತೇವೆ, ಅಂದ್ರೆ ಗೋಟುಕಾಯಿಗೆ ಆದ್ರೆ ಹೆಚ್ಚು ಕ್ರಯ ಕೊಡ್ತೇವೆ ತೂಕ ಮಾಡಿ, ಮತ್ತೆ ಅದು ತಿನ್ನುವ ಪದಾರ್ಥಕ್ಕೆ ಹೌದು ಆಹಾರ ಪದಾರ್ಥಗಳಿಗೆ ಅದಕ್ಕೆ ಮಾರುಕಟ್ಟೆಯಲ್ಲಿ ಒಳ್ಳೆ ಧಾರಣೆ ಇದೆ. ಎಣ್ಣೆ ಕೊಬ್ಬರಿ ಅದಾದ್ರೆ ಸ್ವಲ್ಪ ಕಡಿಮೆ ಧಾರಣೆ, ಅದಕ್ಕೆ ಸ್ವಲ್ಪ ಕಡಿಮೆ ಕ್ರಯ ಕೊಡ್ತೇವೆ. ಈಗ ಕೆಲವೊಂದ್ಸರಿ ತೆಂಗಿನಕಾಯಿ ನೀವು ಒಳ್ಳೇದುಂಟು ಅಂತ ಆಡಿಸಿ ನೋಡಿ ಹಿಡಿದ್ರಿ, ತೆಗೆದು ಇಡ್ತೀರಿ, ಅದನ್ನ ಒಡೆದ ಸಂದರ್ಭದಲ್ಲಿ ಅದು ಹಾಳಾಗಿರ್ತದೆ, ಅವಾಗ ಏನ್ ಮಾಡ್ತೀರಿ? ನಷ್ಟ ಆಗ್ತದೆ ಅದು? ಅಲ್ಲ, ನಾವು ತಂದ ನಂತರ ನಾವು ಅದರ ಜವಾಬ್ದಾರಿ ವಹಿಸಿಕೊಳ್ಳಬೇಕು, ನಾವು ಮತ್ತೆ ಅದನ್ನ ದೂರನ್ನ ಅವರಲ್ಲಿ ಗ್ರಾಹಕರಲ್ಲಿ ಹೇಳುವಂತ ಸಮಂಜಸ ಆಗುದಿಲ್ಲ. ತಂದ ನಂತರ ಅದು ಇರ್ತದೆ, ನಷ್ಟ ಇರ್ತದೆ ಲಾಭ ಇರ್ತದೆ, ಅದನ್ನೆಲ್ಲ ನಾವು ಗ್ರಾಹಕರಲ್ಲಿ ತಂದ ನಂತರ ನಾವೇ ಜವಾಬ್ದಾರಿ ವಹಿಸಿಕೊಳ್ಳಬೇಕಾಗ್ತದೆ. ಅಂದ್ರೆ ಒಂದು 1,000 ತೆಂಗಿನಕಾಯಿಯಲ್ಲಿ ಒಂದು 25 ಹೇಗೂ ಹಾಳಾಗಿ ಹಾಳು ಕೊಬ್ಬರಿ ಆಗಿ ಹೋಗ್ತದೆ. ಈಗ ಮೊದಲೆಲ್ಲ ತೆಂಗಿನಕಾಯಿಗೆ ಬೆಲೆ ನಿರ್ಧಾರ ಮಾಡುವ ಸಂದರ್ಭದಲ್ಲಿ ಒಂದು ಕಾಯಿಗೆ ಇಷ್ಟು ಅಂತ ಹೇಳ್ತಾ ಇದ್ರು, ಇತ್ತೀಚಿನ ವರ್ಷಗಳಲ್ಲಿ ತೂಕದ ಲೆಕ್ಕದಲ್ಲಿ ಮಾಡ್ತಾರೆ ಅಂತ, ಏನ್ ವ್ಯತ್ಯಾಸ ಇದೆ, ಏನ್ ಲಾಭ? ವ್ಯತ್ಯಾಸ ಏನಿಲ್ಲ, ಅದು ವ್ಯಾಪಾರದಲ್ಲಿ ಸುಲಭ, ತೂಕದಲ್ಲಿ ಆದ್ರೆ ಸುಲಭ ಆಗ್ತದೆ ತೂಕ ಮಾಡಿ ತರ್ಲಿಕ್ಕೆ. ಲೆಕ್ಕಕ್ಕಾಗುವಾಗ ಹೋಗಿ ದೊಡ್ಡದು ನಾವು ಚಿಕ್ಕದೇ ತೆಗೆದಿಟ್ಟುವಾಗ ಗ್ರಾಹಕರು ಸ್ವಲ್ಪ ಚರ್ಚೆಗೆ ಇಳಿತಾರೆ, ಚಿಕ್ಕದಕ್ಕೆ ಸಣ್ಣ ಕಡಿಮೆ. ಹೌದು, ಅದಕ್ಕೆ ಚರ್ಚೆಗೆ ಇಳಿತಾರೆ. ತೂಕದಾದ್ರೆ ಹಾಗೇನಿಲ್ಲ, ದೊಡ್ಡದು ಚಿಕ್ಕದೆಲ್ಲ ಒಟ್ಟಿಗೆ ಇರುತ್ತದೆ. ಮತ್ತೆ ಗೋಟು ತೆಂಗಿನ ಇದೆ ಬೇರೆ ಹೆಕ್ಕೆ, ಅವರು ನೀರು ಇಲ್ಲದ ಕಾರಣ ಅದಕ್ಕೆ ಕ್ರಯದಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ಕೊಡ್ಬೇಕು, ಅದರ ಅನುಪಾತದಲ್ಲಿ ಕೊಡ್ಬೇಕಾಗ್ತದೆ. ಈಗ ಒಳ್ಳೆಯ ಒಂದು ತೂಕ ಇರುವಂತಹ ತೆಂಗಿನಕಾಯಿ ಅಂದ್ರೆ 500-600 ಗ್ರಾಂ ಬರ್ತದ? ಎವರೇಜ್ 1,000 ಕಾಯಿ 5 ಕ್ವಿಂಟಲ್ ಬರ್ತದೆ, ಒಳ್ಳೆ ಫಸ ಒಳ್ಳೆ 500 ಗ್ರಾಂ ಬಂದಾಗ. ಹೌದು ಹೌದು, ಇಲ್ಲದಿದ್ರೆ 3 ಕಾಯಿ ಇದ್ರೆ 1 ಕಿಲೋ ಆಗ್ತದೆ, ಇಲ್ಲದ್ರೆ 300 ಗ್ರಾಮ್ಸ್ ಎಲ್ಲ ಬರ್ತದೆ ಚಿಕ್ಕ ಕಾಯಿ ಆದ್ರೆ. ಈಗ ಪ್ರಸ್ತುತ ಎಷ್ಟು ಬೆಲೆ ಇದೆ? ಪ್ರಸ್ತುತ ಮಾರುಕಟ್ಟೆಯಲ್ಲಿ 32 ರೂಪಾಯಿಯಿಂದ 33ರವರೆಗೆ ಒಳ್ಳೆ ನೀರಿದ್ದ ಕಾಯಿಗೆ ಇದೆ, ತೆಂಗಿನಕಾಯಿಗೆ ಕ್ರಯ ಇದೆ. ಈಗ ನೀವು ಖರೀದಿಗೆ ಹೋದ ಸಂದರ್ಭದಲ್ಲಿ ಬೆಲೆಯನ್ನು ಹೇಗೆ ನಿರ್ಧಾರ ಮಾಡ್ತೀರಿ, ಈಗ ಯಾವ್ದಾದ್ರು ಮಾನದಂಡ ಉಂಟಾ ಇದಕ್ಕೆ? ಹೌದು, ತೆಂಗಿನಕಾಯಿಯಲ್ಲಿ ಹೊಸ ಹಸಿ ತೆಂಗಿನಕಾಯಿ ಇರುತ್ತದೆ, ಮತ್ತೆ ಒಣಗಿದ ಕಾಯಿ ಅಂದ್ರೆ ಸ್ವಲ್ಪ ಕೆಂಪು ಬಣ್ಣದಲ್ಲಿ ಇರ್ತದೆ. ಹಸಿಕಾಯಿಗೆ ಸಾಧಾರಣ ಅದು ನಾ ಕೊಬ್ಬರಿಗೆ ಅಷ್ಟು ಗುಣಮಟ್ಟ ಬರುವುದಿಲ್ಲ, ಅದು ಈ ಪೌಡರ್ ಆಹಾರ ಪದಾರ್ಥದಲ್ಲಿ ಪೌಡರ್ ಬಳಕೆಗೆ ಬಳಸ್ತಾರೆ. ನಾವು ಅದಕ್ಕೆ 2 ರೂಪಾಯಿ ಕಮ್ಮಿ ಮಾಡ್ತೇವೆ, ಒಣಕಾಯಿಗೆ 33 ರೂಪಾಯಿ ರೀತಿಯಲ್ಲಿ ಖರೀದಿ ಮಾಡ್ತೇವೆ. ಈಗ ಎಷ್ಟು ದೂರದಿಂದ ಅಥವಾ ಎಷ್ಟು ವ್ಯಾಪ್ತಿಯಿಂದಲೇ ನೀವು ಖರೀದಿ ಮಾಡ್ತೀರಿ, ಹೇಗೆ? ನಾವು ಸಾಧಾರಣ 30-40 ಕಿಲೋಮೀಟರ್ ದೂರದಿಂದಲೂ ಪಿಕಪ್ ಅಲ್ಲಿ ಸ್ವಂತ ವಾಹನ ಇದೆ, ತಂದು ಕೊಬ್ಬರಿ ಮಾಡ್ತೇವೆ ಅದನ್ನು. ಈ ಒಂದೇ ತೋಟದಲ್ಲಿ ಒಂದು ಪಿಕಪ್ ಆಗುವಷ್ಟು ಸಿಗ್ತದ ನಿಮಗೆ? ಹಾ, 3,000-3,500 ಇದ್ರೆ ನಾವು ದೂರ 30 ಕಿಲೋಮೀಟರ್ ದೂರದಿಂದ ತರ್ತೇವೆ. ಒಂದು ಪಿಕಪ್ ನಲ್ಲಿ ಎಷ್ಟು ಹಿಡಿತದೆ? ಒಂದು ಪಿಕಪ್ ಅಲ್ಲಿ 4,000-4,200 ಹಿಡಿತದೆ. ಈಗ 1,000 ಇದ್ದವರು 4 ಮನೆಯನ್ನ ಸೇರಿಸಬೇಕು. ಹಾ ಹೌದು, ಹಾಗೆ. ಈಗ ತೆಂಗಿನಕಾಯಿ ಬೆಳೆಗಾರರ ದೃಷ್ಟಿಯಿಂದ ನೋಡಿದ್ರೆ ಪ್ರತಿ ತಿಂಗಳು ಮಾರಾಟ ಮಾಡೋದು ಒಳ್ಳೇದಂತ ಹೇಳ್ತಿರೋ ಅಥವಾ 2-3 ತಿಂಗಳು ಇಟ್ಟು ಮಾರಾಟ ಮಾಡೋದು ಒಳ್ಳೇದು ಹೇಳ್ತೀರಾ? ಅಂದ್ರೆ ಈಗಿನ ಮಾರುಕಟ್ಟೆಯಲ್ಲಿ ಅಂದ್ರೆ ಕೆಲಸದ ಜನ ಕಮ್ಮಿ ಇರ್ತದೆ ದುಡಿಲಿಕ್ಕೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೆಲಸದವರ ಸಮಸ್ಯೆ ಇರ್ತದೆ. ಆದ ಕಾರಣ ಕೃಷಿಕರು ಈಗೆಲ್ಲರೂ ಕೊಯ್ಲಾದ ನಂತರ ಅಂಗಳದಿಂದಲೇ ಸುಲಿಸಿಕೊಡುತ್ತಾರೆ. ಮೊದಲಾದ್ರೆ ಹಾಗೆಲ್ಲ ಜನ ಇತ್ತು ಕೂಲಿ ಕೆಲಸಕ್ಕೆ, ಅವರು ಅಟ್ಟದಲ್ಲಿ ಸ್ಟಾಕ್ ಮಾಡಿರ್ತಾರೆ. ಕೃಷಿಕರ ಲೆಕ್ಕದಲ್ಲಿ ಆಗಾಗ ಸುಲಿಸಿಕೊಡುವುದೇ ಒಳ್ಳೆಯದು, ಮಾತ್ರ ವ್ಯಾಪಾರ ಲೆಕ್ಕದಲ್ಲಿ ನಮಗೆ ಅಂದ್ರೆ ಒಂದು ನೀರಿನ ತೇವಾಂಶ ಜಾಸ್ತಿ ಇರ್ತದೆ, ಅದರಲ್ಲಿ ಸ್ವಲ್ಪ ಸ್ಟಾಕ್ ಆದ್ರೆ ನೀರಿನ ತೇವಾಂಶ ಕಮ್ಮಿ ಆಗ್ತದೆ. ವ್ಯಾಪಾರಕ್ಕೆ ಸ್ವಲ್ಪ ನೀರು ಕಮ್ಮಿ ಇದ್ರೆ ನಮಗೆ ಒಳ್ಳೇದಾಗ್ತದೆ. ಈಗ ಮಳೆಗಾಲದ ತೆಂಗಿನಕಾಯಿಯನ್ನೆಲ್ಲ ಸಂಗ್ರಹಿಸಿ ಇಟ್ಕೊಳ್ಳುವಂತದ್ದು ಹೇಗೆ ಅಂತ ಅಂದ್ರೆ, ಈಗ ಸ್ಟಾಕ್ ಇಡುವಂತದ್ದು ಹೇಗೆ? ಮಳೆಗಾಲದಲ್ಲಿ ಇರುವಂತ ಕಾಯಿಯನ್ನು ಕೆಲವರು ಅಟ್ಟದಲ್ಲಿ ಅಟ್ಟಳಿಗೆ ರೀತಿಯಲ್ಲಿ ಹಾಕಿಟ್ರೆ ಇದು ಮೊಳಕೆ ಬರುವುದಿಲ್ಲ. ಹೌದು, ಗಾಳಿ ಕೆಳಗಿನಿಂದ ಬರಬೇಕು, ಸರ್ಕ್ಯುಲೇಷನ್ ಬೇಕು ಕೆಳಗಿನಿಂದ ಮೇಳಕ್ಕೆ. ಇಲ್ಲಾಂದ್ರೆ ನೆಲದಲ್ಲಿ ಹಾಕಿಟ್ರೆ ಅದು 2 ತಿಂಗಳಲ್ಲಿ ಮೊಳಕೆ ಬರ್ತದೆ. ಇಲ್ಲೆಲ್ಲ ಮಳೆಯಲ್ಲಿ ಅಂಗಳದಲ್ಲಿ ಇಟ್ಟರು ಇದು ಮೊಳಕೆ ಬರ್ತದೆ. ಸಂಗ್ರಹ ಮಾಡಬೇಕಿದ್ರೆ ನಾವು ಅಟ್ಟಳಿಗೆ ರೀತಿಯಲ್ಲಿ ಅಡಿಗೆ ನೆಲದಲ್ಲಿ ಆದ್ರೆ ನೆಲದಲ್ಲಿ ಕಲ್ಲಿಟ್ಟು ಸಲಕೆ ಹಾಸಿ ಏನಾದ್ರೂ ಗಾಳಿಯಿಂದ ಗಾಳಿ ಬರುವ ತರ್ಗ ಸಲಕೆಯಿಂದ ಸಲಕೆ ಒಳ್ಳೇದು. ಹೌದು, ಅಂದ್ರೆ ಅಲ್ಲಿ ಡಿಸ್ಟೆನ್ಸ್ ಬರ್ತದಲ್ಲ, ಹಾಗೆ ನಾವು ಸಂಗ್ರಹಿಸಿಟ್ರೆ ಮೊಳಕೆ ಬರುವುದನ್ನು ತಪ್ಪಿಸಬಹುದು. ಒಂದೊಂದು ಸಾರಿ ಇಲಿ ಹೆಗ್ಗಣ ಕೂಡ ಇರ್ತದೆ, ಅದನ್ನ ಹಿಡಿಲಿಕ್ಕೆ ಹಾವು ಕೂಡ ಬರಬಹುದು. ಹೌದು, ಮನೆಯಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು ಅಂತ ಹೇಳ್ತೀರಿ? ಹೌದು, ಮನೆಯಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು, ಮನೆ ಒಟ್ಟಿಗೆ ಇರಬಾರ್ದು, ಮನೆ ಒಟ್ಟಿಗೆ ಇರಬಹುದು. ಹೌದು. ಆಮೇಲೆ ಈಗ ಇದರ ಮಾರಾಟದ ಬಗ್ಗೆ, ನೀವು ಕೊಬ್ಬರಿ ಏನೋ ಖರೀದಿ ಮಾಡ್ತೀರಿ, ಇಷ್ಟು ಎಷ್ಟು ಕಿಲೋಗೆ 35-40 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀರಿ, ಇದರ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ? ಮಾರಾಟದ ವ್ಯವಸ್ಥೆ ಅಂದ್ರೆ ನಾವು ಅದನ್ನು ವಾರಕ್ಕೊಮ್ಮೆ ಮಾರಾಟ ಮಾಡ್ತೇವೆ ಕೇರಳಕ್ಕೆ. ಅದು ಅಲ್ಲಿಂದ ಕೇರಳ ಇದು ಬಡಗಾರದಿಂದ ಬರ್ತಾರೆ ಜನ, ಅವರು ವಾರಕ್ಕೊಮ್ಮೆ ಸಂಗ್ರಹ ಮಾಡಿಕೊಂಡು ಕೊಂಡೋಗ್ತಾರೆ. ನಮ್ಮ ಊರಲ್ಲಿ ಒಂದು 4-5 ಡ್ರೈವರ್ನ ಇದು ಒಣಗಿಸುವ ಕೊಬ್ಬರಿ ಒಣಗಿಸುವ ಡ್ರೈವರ್ ಬೇರೆ ಬೇರೆ ಜನ ಇದ್ದಾರೆ. ಹಾಗೆ ಅವರು ಬಡಗರ ಕೋಳಿಕೋಡಿಂದ ಬಂದು ಗಾಡಿ ತಂದು ಸಂಗ್ರಹಿಸಿ ಕೊಟ್ಟು ಹೋಗ್ತಾರೆ. ತಕ್ಷಣಕ್ಕೆ ಅವರು ದುಡ್ಡು ಕೊಡ್ತಾರ? ದುಡ್ಡು ಈಗ ಆನ್ಲೈನ್ ಎಲ್ಲ ಇದೆ ಅಲ್ಲ, ಹಾಗೆ ಮಾಡ್ತಾರೆ. ಈಗ ಮತ್ತೆ GST ಟ್ಯಾಕ್ಸ್ ಎಲ್ಲ, ಹೌದು, ಆ ರೀತಿ ಕರೆಂಟ್ ಅಕೌಂಟ್ ಮಾಡಿ ನಾವು ಹಣ ನಮ್ಮ ಬ್ಯಾಂಕಿಗೆ ಬರ್ತದೆ. ಈಗ ವಾರ್ಷಿಕವಾಗಿ ಸಾಮಾನ್ಯ ಎಷ್ಟು ಕೊಬ್ಬರಿ ನೀವು ಸಂಗ್ರಹ ಮಾಡ್ತೀರಿ, ಮಾರಾಟ ಮಾಡ್ತೀರಿ? ವಾರ್ಷಿಕವಾಗಿ ನಮಗೆ ಒಂದು 12 ತಿಂಗಳಲ್ಲಿ 10 ತಿಂಗಳಿಗೆ ನಮಗೆ ಒಂದು 6 ಲಕ್ಷ ತೆಂಗಿನಕಾಯಿ ಬೇಕಾಗ್ತದೆ. 6 ಲಕ್ಷ ಕಾಯಿ ಅಂದ್ರೆ ಒಂದು 10 ಲೋಡು ಕೊಬ್ಬರಿ ಆಗ್ತದೆ ಲಾರಿಯಲ್ಲಿ, 10 ಟನ್ನಿನ 10 ಲೋಡು. ಈಗ ಗ್ರಾಹಕರಂದ್ರೆ ಈಗ ನಿಮ್ಮ ಬೆಳೆಗಾರರಿಗೆ ನೀವು ತಕ್ಷಣವೇ ದುಡ್ಡು ಕೊಡ್ತೀರಾ ಅಥವಾ ಹೇಗೆ? ಇಲ್ಲ, ನಾವು ತಕ್ಷಣ ಕೊಡ್ತೇವೆ. ಅಂದ್ರೆ ಟ್ರಾನ್ಸಾಕ್ಷನ್ ಆಗಿದ ತಕ್ಷಣ ಕೊಟ್ಬಿಟ್ಟು. ಮತ್ತೆ ಕೆಲವರು ನಂಬಿಕೆಯಲ್ಲಿ ಒಂದು 20 ವರ್ಷ 15 ವರ್ಷದ ವ್ಯಾಪಾರದ ಒಂದು ವಿಶ್ವಾಸದಲ್ಲಿ ನಮಗೆ 1 ವಾರ ಬಿಟ್ಟು ಹಾಗೆ ಕೊಡ್ತಾರೆ. ಈಗ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ಅಂದ್ರೆ ಹೇಗೆ, ಹಾಳು ಮಾಡುದು ಅಂದ್ರೆ ಹೇಗೆ? ವಿಶ್ವಾಸವನ್ನು ಉಳಿಸಬೇಕು ಅಂದ್ರೆ ನಮ್ಗೆ ಅವರ ಬಗ್ಗೆ ನಾವು ಪ್ರಾಮಾಣಿಕವಾದ ಕೆಲಸ ಮಾಡಬೇಕು, ನಿಷ್ಠೆ ಬೇಕು ಯಾವಾಗ್ಲೂ. ಮತ್ತೆ ನಾವು ಮಾತಿನಲ್ಲಿ ತಪ್ಪಬಾರದು ಅವರಲ್ಲಿ, ಒಮ್ಮೆ ಮಾತಲ್ಲಿ ತಪ್ಪಿದ್ರೆ ನಮ್ಮಲ್ಲಿ ವಿಶ್ವಾಸ ಹೋಗ್ತದೆ ಅವರಿಗೆ. ಆಮೇಲೆ ಈಗ ಕಾಯಿ ಸುಲಿಯುವುದರಲ್ಲಿ ಏನಾದ್ರು ಸುಧಾರಣೆ ಆಗಿದೆಯೋ, ಮೆಷಿನ್ ಏನಾದ್ರು ಬಂದಿದೆಯಾ? ಕಾಯಿ ಸುಲಿಯುವಲ್ಲಿ ಮೆಷಿನ್ ಬರುವುದು ಬಂದಿದೆ, ಅದು ಅಡುಗೆಗೆ ಉಪಯೋಗಿಸಬಹುದಲ್ಲದೆ ನಾವು ಅಡುಗೆಗೆ ಮನೆಯ ಹೆಂಗಸರಿಗೆ ಉಪಯೋಗಿಸುವುದಲ್ಲದೆ ನಮ್ಮ ವ್ಯಾಪಾರದ ದೃಷ್ಟಿಯಲ್ಲಿ ಅದಷ್ಟು ಬೇಗ ಕ್ರಿಯಾಶೀಲತೆ ಆಗುದಿಲ್ಲ ಅದರಲ್ಲಿ. ಇಲ್ಲ, ಈಗ ಮನುಷ್ಯರೇ ಸುಲಿದ್ರೆ ಒಳ್ಳೇದು. ಹೌದು, ಮನುಷ್ಯರೇ ಸುಲಿಯುದು. ಅದರಲ್ಲಿ ಕೂಡ ಕಬ್ಬಿಣದ ಸಲಕರಣೆ ಬಂದಿದೆ. ಈಗ ಕಬ್ಬಿಣದ ಸಲಕರಣೆ ಬಂದಿದೆ, ಅದು ಈ ಅಡುಗೆಗೆ ಉಪಯೋಗಿಸ್ತಾರೆ ಆ ಸಲಕರಣೆ. 4-5 ಕಾಯಿ ಸುಲಿಲಿಕ್ಕೆ ಉಪಯೋಗ ಅಲ್ಲದೆ ಮತ್ತೆ 1,000-2,000 ಕಾಯಿ ಸುಲಿ. ಅದಕ್ಕೆ ಯಾವ್ದು ಒಳ್ಳೇದು? ಅದಕ್ಕೆ ಈ ಕಬ್ಬಿಣದ ಸಲಕೆ ಒಳ್ಳೇದು. ಕಬ್ಬಿಣದ ಸಲಕೆ? ಹೌದು. ಅದಕ್ಕಿಂತ ಇದು ಸುಲಭ ಆಗುದಿಲ್ವಾ? ಅಂದ್ರೆ ಯಾರು ಯೂಸ್ ಮಾಡೋದು ನಾನು ನೋಡ್ಲಿಲ್ಲ. ಅಲ್ಲ, ಮೊದಲೆಲ್ಲ ಕಬ್ಬಿಣದ ಸಲಕೆ ಏನ್ ಮಾಡುದು, ಪಿಕಾಸ್ ಅನ್ನು ಕೂಡ ಉಪಯೋಗಿಸ್ತಾ ಇದ್ರು. ಹೌದು, ಈ ಕಬ್ಬಿಣ ಸಲಕೆ ಇದೆ, ಅದರಲ್ಲಿ ದಿನಕ್ಕೆ 1,000-2,000 ಸುಲಿಯೋರು ಇದ್ದಾರೆ. ಅದು ತುಂಬಾ ಶ್ರಮ ಆಗುದಿಲ್ವಾ? ಗೊತ್ತಿಲ್ಲ, ಅದು ಸುಲಿದು ಕೊಡ್ತಾರೆ ಅವರು. ಶ್ರಮ ಇದೆ, ಶ್ರಮ ಇಲ್ಲದೆ. ಈ ಸುಲಿದಿದ್ದಕ್ಕೆ ಎಷ್ಟು ಇವಾಗ ಬೆಲೆ? ಸುಲಿದಕ್ಕೆ ಈಗ ಒಂದು ತೆಂಗಿನಕಾಯಿಗೆ 90 ಪೈಸೆ ತಗೊಳ್ತಾರೆ ಅವರು. ಅದು ನಾವು ಸುಲಿಸುದು ಕಮ್ಮಿ, ಮನೆ ಇದು ಗ್ರಾಹಕರೇ ಸುಲಿಸಿಕೊಡ್ತಾರೆ. ಆಮೇಲೆ ನೀವು ಅಡಿಕೆ ಕೃಷಿಯನ್ನು ಮತ್ತು ರಬ್ಬರ್ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ಅಡಿಕೆ ಕೃಷಿಯ ಬಗ್ಗೆ ಹೇಳಿ. ಅಡಿಕೆ ಕೃಷಿಯ ಬಗ್ಗೆ ಅಂದ್ರೆ ಒಳ್ಳೆಯ ಲಾಭದಾಯಕ, ಈಗ ಮಾರುಕಟ್ಟೆಯಲ್ಲಿ ಒಳ್ಳೆ 400-500 ರೂಪಾಯಿ ಕ್ರಯ ಇದೆ. ಸ್ವಂತ ದುಡಿದ ಒಳ್ಳೆ ಕೃಷಿ ಇದು. ಎಲ್ಲವನ್ನು ಕೂಡ ಸ್ವಂತ ಮಾಡ್ಲಿಕ್ಕೆ ಆಗುದಿಲ್ಲ, ಈಗ ಮದ್ದು ಬಿಡುವುದಾಗ್ಲಿ ಅಥವಾ ಅಡಿಕೆ ಕೊಯ್ಯುವುದಾಗ್ಲಿ ಸ್ವಂತ ಮಾಡುದು ಕಷ್ಟ. ಆದ್ರೂ ಕೂಲಿ ಕೆಲಸದವರಿಗೆ ಸಿಗ್ತಾರೆ, ಅವರಿಗೆ ಒಳ್ಳೆ ಸಂಬಳ ಕೊಡಬಹುದು. 500-600 ರೂಪಾಯಿ ಕೊಟ್ಟರು ತೊಂದರೆ ಇಲ್ಲ. 500 ರೂಪಾಯಿ ಜಾಸ್ತಿ ಆಯ್ತು ಅಂತ ಹೇಳ್ತೀರಾ ನೀವು? ಖಂಡಿತ ಜಾಸ್ತಿ ಇಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ರೆ 500 ರೂಪಾಯಿ ಕೊಡಬಹುದು. ಅಡಿಕೆಗೆ ಒಳ್ಳೆ ರೇಟ್ ಇದೆ ಅಲ್ಲ, ಕ್ರಯ ಇದೆ, ಈ ಗುಣಮಟ್ಟದ 500 ರೂಪಾಯಿ ಕೊಡಬಹುದು. ಈಗಿನ ಒಂದು ಖರ್ಚು ಲೆಕ್ಕವನ್ನು ತಗೊಂಡ್ರೆ ಅಡಿಕೆಗೆ 1 ಕಿಲೋ ಅಡಿಕೆ ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ಖರ್ಚು ಆಗಬಹುದು? 1 ಕಿಲೋ ಅಡಿಕೆ ಉತ್ಪಾದನೆಗೆ ಒಂದು 200 ರೂಪಾಯಿ, 180-200 ರೂಪಾಯಿ ಖರ್ಚಾಗಬಹುದು ಅಷ್ಟೇ. ಹೌದು. ಸೊ 500 ರೂಪಾಯಿ ಬಂದ್ರೆ ಲಾಭವೇ? ಲಾಭವೇ, ಖಂಡಿತ ಲಾಭ. ಆಮೇಲೆ ಈಗ ನಮ್ಮಲ್ಲಿ ಅದರ ಮೇಲುಸ್ತುವರಿ ನಮಗೆ ಬೇಕಾಗ್ತದೆ. ನಾವು ಕೂಲಿ ಕೆಲಸದವ್ರನ್ನ ಇಲ್ಲಿ ಬಿಟ್ಟು ಪೇಟೆ ತೆಗೆದುಕೊಂಡು ಬಂದ್ರೆ ಅದರ ಜವಾಬ್ದಾರಿ ಇರ್ಲಿಕ್ಕಿಲ್ಲ, ಕೆಲಸದವರ ನಿಗಾವು ಇರ್ಲಿಕ್ಕಿಲ್ಲ ನಮಗೆ. ಹಾಗೆ ಈ ಕೆಲಸಗಾರರ ನಿರ್ವಹಣೆ ಮಾಡುವುದು ಅಂದ್ರೆ ಹೇಗೆ, ಮ್ಯಾನೇಜ್ಮೆಂಟ್ ಅಂದ್ರೆ ಹೇಗೆ? ಕೆಲಸಗಾರ ಮ್ಯಾನೇಜ್ಮೆಂಟ್ ಅಂದ್ರೆ ಅವರು ಸರಿಯಾಗಿ ಸಮಯಕ್ಕೆ ಬರಬೇಕು, ಬಂದಂತ ನಾವು ಕೂಡ ಹಾಗೆ ಒಳ್ಳೆ ಆಹಾರ ಪದ್ಧತಿಯನ್ನು ಕೊಡಬೇಕಾಗ್ತದೆ. ಸುಮ್ಮನೆ ಹಸಿವುಗಟ್ಟಿಸಿ ದುಡಿಸಬೇಕಂದ್ರೆ ಅದು ಖಂಡಿತ ಈ ಕಾಲಘಟ್ಟದಲ್ಲಿ ಸಾಧ್ಯವಾಗುದಿಲ್ಲ. ಒಳ್ಳೆ ಆಹಾರವನ್ನು ಸಮಯಕ್ಕಾಗಿ ಕೊಡಬೇಕು. ಮತ್ತೆ ಒಂದು ಸ್ವಲ್ಪ ಸಾಲ ತಕೊಂಡಂತೇಳಿ ಅವರಲ್ಲಿ ನೀನೇ ಕಮರ ಕೊಡ್ಲಿಲ್ಲ ಅಂತೇಳಿ ತುಂಬಾ ದಿನ ಕೇಳ್ಕೊಂಡಿರೋದು, ಹಾಗೆ ಅವರಿಗೆ ಮನಸ್ಸಿಗೆ ನೋಯಿಸಬಾರ್ದು. ಮತ್ತೆ ಒಳ್ಳೆ ವಿಶ್ವಾಸದ ಜನ ಸಿಗ್ತಾರೆ. ಈಗ ಈಗ ಮೊದಲೆಲ್ಲ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5:30-6 ಗಂಟೆ ತನಕ ಕೆಲಸ ಮಾಡ್ತಾ ಇದ್ರು, ಈಗ 11 ಗಂಟೆ ಆದ್ರೂ ಬರುವುದೇ ಇಲ್ಲ ಅಂತ ಹೇಳ್ತಾರಪ್ಪ. ಹಾಗೇನಿಲ್ಲ, ನಾವು ಸರಿ ಇದ್ರೆ ಒಳ್ಳೆ ಬರ್ತಾರೆ, 8:30-9 ಗಂಟೆ ನಮ್ಮ ಮನೆಗೆ ಬರ್ತಾರೆ. ಆಮೇಲೆ ಈಗ ಬೇರೆ ಬೇರೆ ಕೆಲಸವನ್ನ ಕಾಂಟ್ರಾಕ್ಟ್ ರೀತಿಯಲ್ಲಿ ಕೊಡುವಂತ ಒಂದು ಪದ್ಧತಿಯು ಕೂಡ ಬಂದಿದೆ. ಅಡಿಕೆ ಕೊಯ್ದಿದ್ದಕ್ಕೆ ಇಷ್ಟು, ಮದ್ದು ಬಿಟ್ಟಿದ್ದಕ್ಕೆ ಇಷ್ಟು, ಅಥವಾ ಇನ್ಯಾವ ಕಾಯಿ ಸುಲಿದಿದ್ದಕ್ಕೆ ಇಷ್ಟು ಅಂತ ಹೇಳಿ, ಅದು ಒಳ್ಳೇದ ಅಥವಾ ದಿನ ಲೆಕ್ಕದಲ್ಲಿ ಕೂಲಿ ಕೊಡುದು ಒಳ್ಳೇದ? ದಿನ ಲೆಕ್ಕದಲ್ಲಿ ಕೂಲಿ ಕೊಡುವುದೇ ಒಳ್ಳೇದು. ಅಂದ್ರೆ ದಿನ ಲೆಕ್ಕದಲ್ಲಿ ಕೂಲಿ ಕೊಟ್ರೆ ನಮಗೆ ಖರ್ಚು ಕಡಿಮೆ ಆಗ್ತದೆ, ಕೆಲಸ ಆಗ್ತದೆ. ಮತ್ತೆ ಮನೆಯಲ್ಲಿ ಈಗ ಮಕ್ಕಳೆಲ್ಲ ಇರಲಾದ ಕುಟುಂಬಗಳಿದ್ದಾರೆ, ಹೌದು, ಅವರಿಗೆ ನೋಡಿಕೊಳ್ಳಿಕ್ ಆಗುದಿಲ್ಲ. ಮಕ್ಕಳು ಬೆಂಗಳೂರು ವಿದೇಶದಲ್ಲೆಲ್ಲ ಉದ್ಯೋಗಲಿದ್ರೆ ಅವರಿಗೆ ಸ್ವಂತ ನೋಡಿಕೊಳ್ಳಿಕ್ಕೆ ಊಟ ಇದು ತೋಟಕ್ಕೆ ಹೋಗಿ ಬರ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅಂತ ಕುಟುಂಬಗಳೆಲ್ಲ ಲೀಸ್ ಅಂದ್ರೆ ದೇಣಿಗೆ ಕೊಡ್ತಾರೆ. ಹೌದು, ದೇಣಿಗೆ ಕೊಡ್ತಾರೆ. ಮತ್ತೆ ಅಡಿಕೆ ಕೃಷಿಯಲ್ಲಿ ನಿಮ್ಮ ಅನುಭವ ಏನು? ಗೊಬ್ಬರ ಹಾಕುದು, ನೀರು ಹಾಕುದು, ಸಿಂಪರಣೆ ಮಾಡೋದು? ಅಡಿಕೆ ಅಂದ್ರೆ ನೀರು ಹಾಕುದು ಬೇಸಿಗೆ ಡಿಸೆಂಬರ್ ಅಂತ್ಯದಲ್ಲಿ ಹಾಕಬೇಕಾಗ್ತದೆ. ದಿನಕ್ಕೆ 3 ಗಂಟೆ ತರ 5 ದಿವಸಕ್ಕೊಮ್ಮೆ ಹಾಕ್ಬೋದು, ಹಾಕಿದ್ರೆ ಒಳ್ಳೇದು. ಗೊಬ್ಬರ ಕೂಡ ಹಾಗೆ ಒಂದು ಸೆಪ್ಟೆಂಬರ್ ನಂತರನೇ ಹಾಕುವುದು ಒಳ್ಳೇದು. ಮತ್ತೆ ಹಟ್ಟಿ ಗೊಬ್ಬರ ಆದ್ರೆ ಯಾವ ಬೇಕಿದ್ರೂ ಹಾಕಿ ನೀರು ಹೋಗಿ. ಬರೀ ಹಟ್ಟಿ ಗೊಬ್ಬರ ಹಾಕಿದ್ರೆ ಸಾಕೋದಿಲ್ಲ, ರಾಸಾಯನಿಕ ಗೊಬ್ಬರ ಕೂಡ ಸ್ವಲ್ಪ ಹಾಕ್ಬೇಕು. ಹೌದು, ಒಂದು 6 ತಿಂಗಳಿಗೊಮ್ಮೆ ಹಟ್ಟಿ ಗೊಬ್ಬರ ಹಾಕಿ ಮತ್ತೆ 6 ತಿಂಗಳ ನಂತರ ಸ್ವಲ್ಪ ಸ್ವಲ್ಪ ಪೊಟ್ಯಾಶ್ ಯೂರಿಯಾ ತರ ಹಾಕಿದ್ರೆ ಒಳ್ಳೇದು. ರಬ್ಬರ್ ಕೃಷಿ ಬಗ್ಗೆ? ರಬ್ಬರ್ ಕೃಷಿ ಅಂದ್ರೆ ನಾವು ವರ್ಷಕ್ಕೆ ಒಮ್ಮೆಲೆ 1 ಕೆಜಿ ಮಿಕ್ಸ್ ಎನ್ಪಿಕೆ ಹಾಕುದು. ಮತ್ತೆ ಒಂದು 500 ಗಿಡಕ್ಕೆ ಒಂದು 20 ಕ್ವಿಂಟಲ್ 22 ಕ್ವಿಂಟಲ್ ಸುಣ್ಣ ಅಲ್ಲ ಉತ್ಪತ್ತಿ ಬೆಳಿತೇವೆ ನಾವು. ಅಂದ್ರೆ ಈಗ ಹಾಲು ನೇರವಾಗಿ ಮಾರಾಟ ಮಾಡುವಂತದ್ದು ಶೀಟ್ ಮಾಡಿ ಮಾಡುವಂತದ್ದು? ನಾವು ಶೀಟ್ ಮಾಡಿ, ಕೆಲಸದವರು ಇದ್ದಾರೆ ಅವರು ಶೀಟ್ ಹಾಲು ತೆಗೆದು ಶೀಟ್ ಮಾಡಿ ಇಡ್ತಾರೆ. ಈ ರಬ್ಬರ್ನಲ್ಲಿ ಉತ್ಪಾದನಾ ವೆಚ್ಚ ಹೇಗೆ? ಈಗ 1 ಕಿಲೋದಷ್ಟು ಶೀಟ್ ಸಿಗಬೇಕು ಅಂದ್ರೆ ಎಷ್ಟು ಹಾಲು ಬೇಕು, ಮತ್ತೆ ಹೇಗೆ ರಬ್ಬರ್ ಉತ್ಪಾದನೆ ಅಂದ್ರೆ 1 ಎಕರೆ ಜಾಗಕ್ಕೆ ಕನಿಷ್ಠ ಒಂದು 80,000 ರೂಪಾಯಿಯ ಖರ್ಚು ಇದೆ. ಎಲ್ಲ ಕೂಲಿ ಕೆಲಸ, ಮತ್ತೆ ಅದಕ್ಕೆ ಗೊಬ್ಬರ ಹಾಕಬೇಕು, ಮತ್ತೆ ಅದಕ್ಕೆ ಸಿಂಪರಣೆ ಮಾಡಬೇಕು, ಮತ್ತೆ ಟ್ಯಾಪಿಂಗ್ ಆಗುವಾಗ ಮಾರ್ಕ್ ಮಾಡಬೇಕು, ಅದಕ್ಕೆ ಅದರ ಕೂಲಿ ಎಲ್ಲ ಸೇರಿ 80,000 ಖರ್ಚು ಬೇಕು. 200 ಗಿಡದಲ್ಲಿ ಕನಿಷ್ಠ ಒಂದು 12 ಕ್ವಿಂಟಲ್ ಆದ್ರೆ 80,000 ಖರ್ಚಾಗ್ತದೆ, ಬಾಕಿ 12 ಕ್ವಿಂಟಲ್ಗೆ ಈಗಿನ ಮಾರುಕಟ್ಟೆ ಆಧಾರದಲ್ಲಿ ಹೆಚ್ಚಿದ್ರೆ ಲಾಭ ಆಗು. ಈಗ ಸದ್ಯ ಎಷ್ಟು ರೇಟ್ ಇದೆ ಮತ್ತು ಇಷ್ಟು ಲಾಭದಾಯಕ ಆಗ್ತದೆ ಇದು? ಸದ್ಯದ ಮಟ್ಟಿಗೆ ಸ್ವಂತವಾಗಿ ನಿರ್ವಹಣೆ ಮಾಡ್ತಿದ್ರೆ ಖಂಡಿತ ಲಾಭ ಇದೆ. ಸಾಕು, ಸ್ವಂತವಾಗಿ ನಿರ್ವಹಣೆ ಮಾಡ್ತಿದ್ರೆ ಧಾರಾಳವಾಗಿ ಲಾಭದಾಯಕವೇ. ಒಳ್ಳೇದು. ಹರಿಪ್ರಸಾದ್ ಅವರೇ, ಕೊಬ್ಬರಿಯನ್ನ ಖರೀದಿ ಮಾಡಿ ಮಾರಾಟದ ವ್ಯವಸ್ಥೆಯನ್ನು ಕೂಡ ಕಳೆದ 40-50 ವರ್ಷಗಳಿಂದ ನಿಮ್ಮ ಕುಟುಂಬದವರು ಮಾಡಿಕೊಂಡು ಬಂದಿದ್ದೀರಿ, ನೀವು ಕೂಡ ಸ್ವತಃ ತೊಡಗಿಸಿಕೊಂಡಿದ್ದೀರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಕೊಬ್ಬರಿ ಖರೀದಿ ಮತ್ತು ಮಾರಾಟದ ಅನುಭವ, ಈ ಕುರಿತು ದೇಲಂಪಾಡಿ ಗ್ರಾಮದ ಹರಿಪ್ರಸಾದ್ ಎಂ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 47,000 ರಿಂದ 53,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000 ರಿಂದ 45,000, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 34,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 11,000, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000, ಎರಡನೇ ವರ್ಗ 1,000ಕ್ಕೆ 10,000 ರಿಂದ 15,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,000 ರಿಂದ 2,750, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,100 ರಿಂದ 2,800, ಐಆರ್8 ಕ್ವಿಂಟಾಲಿಗೆ 2,550 ರಿಂದ 2,900, ಭತ್ತ ಆಮದು ಕ್ವಿಂಟಾಲಿಗೆ 1,700 ರಿಂದ 1,800, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 3,900 ರಿಂದ 4,000, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3,700 ರಿಂದ 3,800, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3,900 ರಿಂದ